ನಮಸ್ಕಾರಗಳು ಹಾಗೂ ಈ ಸಂಜೆಯ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮ್ಮ ಕಾರ್ಯಕ್ರಮಗಳು ಇದೀಗ ಆರಂಭವಾಗಲಿವೆ. ಆಕಾಶವಾಣಿ ಕೃಷಿರಂಗ ಆರೋಗ್ಯಕರ ದೇಶ ನಿರ್ಮಾಣ ಸರ್ಕಾರದ ಗುರಿ. ಸದೃಢ ಭಾರತ ನಿರ್ಮಾಣ ಮಾಡಲು ನೀವು ಸರ್ಕಾರದ ಜೊತೆ ಕೈಜೋಡಿಸಲು ಬಯಸುತ್ತೀರಾ? ನಿಮಗಿದೋ ಸರ್ಕಾರದ ಕರೆ. ಕೋವಿಡ್ 19 ಸುರಕ್ಷತಾ ಕ್ರಮಗಳನ್ನು ಪಾಲಿಸಿ, ನಿಮ್ಮ ಕುಟುಂಬ, ಸ್ನೇಹಿತರು, ಸಮುದಾಯವನ್ನು ಪಾಲಿಸಲು ಉತ್ತೇಜಿಸಿ. ಕೋವಿಡ್ 19 ಲಸಿಕೆ ಪಡೆಯಲು ಮತ್ತು ಲಸಿಕೆ ಪಡೆದ ನಂತರವೂ ಸುರಕ್ಷತಾ ಕ್ರಮಗಳನ್ನು ಪಾಲಿಸಲು ಸಹಕರಿಸಿ. ಕೋವಿಡ್ 19 ಲಸಿಕಾ ಅಭಿಯಾನ ಯಶಸ್ವಿಯಾಗಲು ಸರ್ಕಾರದೊಂದಿಗೆ ಕೈಜೋಡಿಸಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಆಗಸ್ಟ್ 15 ರೈತ ಬಂಧು ಅಭಿಯಾನ. ಕೃಷಿ ತ್ಯಾಜ್ಯ ಬಳಸಿ ಕಡಿಮೆ ಖರ್ಚಿನಲ್ಲಿ ಎರೆಗೊಬ್ಬರ ತಯಾರಿಕೆಗೆ ನೆರವು. ಎರೆಹುಳು ಗೊಬ್ಬರದಿಂದ ಕೃಷಿಯಲ್ಲಿ ರಾಸಾಯನಿಕಗಳ ಬಳಕೆ ತಪ್ಪಿಸಬಹುದು. ಎರೆಹುಳು ತೊಟ್ಟಿ ನಿರ್ಮಿಸಲು 27,000 ರೂಪಾಯಿಗಳವರೆಗೆ ಸಹಾಯಧನ. ಎರೆಹುಳು ಗೊಬ್ಬರ ಬಳಸಿ ಮಣ್ಣಿನ ಫಲವತ್ತತೆ ಹೆಚ್ಚಿಸಿ ಅಧಿಕ ಇಳುವರಿ ಪಡೆಯಿರಿ. ಆಸಕ್ತರು ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800 4258 666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. ದುಡಿಮೆಯ ಹಿರಿಮೆ. ನರೇಗಾ ಯೋಜನೆಯ ವಿವಿಧ ಚಟುವಟಿಕೆಗಳನ್ನು ಕುರಿತ ಪ್ರಾಯೋಜಿತ ಸರಣಿ ಪ್ರತಿ ಮಂಗಳವಾರ ಬೆಳಗ್ಗೆ 7:15 ರಾಜ್ಯವ್ಯಾಪಿ ಜಾಲದಲ್ಲಿ ದುಡಿಮೆಯ ಹಿರಿಮೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ. ತಪ್ಪದೇ ಕೇಳಿ, ಪ್ರತಿ ಮಂಗಳವಾರ ಬೆಳಗ್ಗೆ 7:15 ದುಡಿಮೆಯ ಹಿರಿಮೆ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಕೃಷಿ ರಂಗದಲ್ಲಿ ಈಗ ಕೇಳಿ, ನೆಲಗಡಲೆ ಬೆಳೆಯಲ್ಲಿ ಸಸ್ಯ ಸಂರಕ್ಷಣೆ ಕುರಿತು ಕೃಷಿ ವಿಶ್ವವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾಗಿರುವ ಡಾ ಸಿಆರ್ ಜಹೀರ್ ಬಾಷಾ ಅವರೊಂದಿಗೆ ಸಂದರ್ಶನವನ್ನು. ನಮಸ್ಕಾರ ಡಾಕ್ಟರ್ ಜಹೀರ್ ಬಾಷಾ. ನಮಸ್ಕಾರ ಸರ್. ನೆಲಗಡಲೆ ನಮ್ಮ ಮುಖ್ಯವಾದ ಒಂದು ಎಣ್ಣೆಕಾಳಿನ ಬೆಳೆ. ಸೂರ್ಯಕಾಂತಿ ಜೊತೆಗೇನೆ ಈ ನೆಲಗಡಲೆ ಬಹಳ ಮುಖ್ಯವಾದಂಥ ಒಂದು ಖಾದ್ಯ ತೈಲದ ಬೆಳೆ ಅಂತ ಹೇಳ್ಬೋದು. ಈ ಬೆಳೆಯನ್ನು ನಮ್ಮ ರಾಜ್ಯದಲ್ಲಿ ಸಾಕಷ್ಟು ಪ್ರದೇಶದಲ್ಲಿ ಬೆಳೀತಾರೆ. ಮುಖ್ಯವಾಗಿ ಖುಷ್ಕಿನಲ್ಲಿ ಇದರ ಒಂದು ಬೇಸಾಯ ಹೆಚ್ಚು ಅಂತ ಹೇಳ್ಬೋದು. ಮುಖ್ಯವಾಗಿ ಇದು ಬೇಸಿಗೆನಲ್ಲಿ ನೀರಾವರಿಯಲ್ಲೂ ಕೂಡ ಬೇಸಾಯ ಮಾಡ್ತಾರೆ. ಈ ನೆಲಗಡಲೆ ಬೆಳೆಗೆ ಹಲವಾರು ರೋಗಗಳು, ಕೀಟಗಳು ಬಾಧಿಸ್ತವೆ. ಇವುಗಳ ಒಂದು ಸಮಗ್ರ ನಿರ್ವಹಣಾ ಕ್ರಮಗಳ ಬಗ್ಗೆ ತಾವಿವತ್ತು ಪರಿಚಯವನ್ನು ಮಾಡಿಕೊಡ್ಬೇಕು. ಮೊದಲಿಗೆ ಈ ನೆಲಗಡಲೆ ಬೆಳೆಯ ಪ್ರಾಮುಖ್ಯತೆ ಬಗ್ಗೆ, ಇದರ ಉತ್ಪಾದನೆ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಸೊ ಎಲ್ಲ ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳು. ಪ್ರಮುಖವಾಗಿ ಇವತ್ತು ಶೇಂಗಾ ಬೆಳೆಯ ಪ್ರಾಮುಖ್ಯತೆ ಮತ್ತು ಇದರ ರೋಗ ಕೀಟಗಳು, ಅದರ ನಿರ್ವಹಣೆ ಹೇಗೆ, ಗುರುಸದೆ ಹೇಗೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಚರ್ಚೆ ಮಾಡೋಣ. ಪ್ರಮುಖವಾಗಿ ಭಾರತ ದೇಶ 2nd ಸ್ಥಾನದಲ್ಲಿ ಈ ಒಂದು ಶೇಂಗಾ ಉತ್ಪಾದನೆಯಲ್ಲಿ ಸ್ಥಾನ ಹೊಂದಿದೆ. ಇದನ್ನು ಚೈನಾ ಇದನ್ನು 1st ಸ್ಥಾನದಲ್ಲಿ ಇದನ್ನು ಆಕ್ರಮವಾಗಿದೆ. ಸೊ ಇಲ್ಲಿ 38 ಮಿಲಿಯನ್ ಟನ್ನಷ್ಟು ಬೆಳೆ ನಮ್ಮ ಶೇಂಗಾ ಬೆಳೆ ನಮ್ಮ ಭಾರತ ದೇಶದಲ್ಲಿ ಉತ್ಪಾದಕನೇ ಆಗುತ್ತೆ. ಸೊ ಅದಲ್ಲದೆ ಭಾರತಕ್ಕೆ ನಾವು ಸೀಮಿತಗೊಳಿಸಿದರೆ ಹಲವಾರು ರಾಜ್ಯಗಳಲ್ಲಿ, ಅಂದರೆ ಗುಜರಾತ್ ಆಗಿರ್ಬೋದು, ಕರ್ನಾಟಕ, ಆಂಧ್ರಪ್ರದೇಶ, ಮಹಾರಾಷ್ಟ್ರ ಮತ್ತು ತಮಿಳುನಾಡು ರಾಜ್ಯಗಳಲ್ಲಿ ಇದನ್ನ ಹೆಚ್ಚಾಗಿ ಬೆಳೀತಾರೆ. ಸೊ ಭಾರತದಲ್ಲಿ 4.15 ಮಿಲಿಯನ್ ಹೆಕ್ಟೇರ್ ಅಷ್ಟು, 7 ಮಿಲಿಯನ್ ಟನ್ನಷ್ಟು ಉತ್ಪಾದಕತೆಯನ್ನು ಮಾಡ್ತಾರೆ. ಒಂದು ಹೆಕ್ಟೇರಿಗೆ ನಾವು ಪ್ರೊಡಕ್ಟಿವಿಟಿ ಅಂತ ನೋಡಿದ್ದಾದರೆ 1400 ಕೆಜಿ ಒಂದು ಹೆಕ್ಟೇರ್ಗೆ ನಮಗೆ ಉತ್ಪಾದನೆ ಸಿಗುತ್ತೆ. ರಾಜ್ಯದಲ್ಲಿ, ಅಂದರೆ ಕರ್ನಾಟಕದಲ್ಲಿ ನೋಡಿದ್ದಾದರೆ 6.62 ಲಕ್ಷ ಹೆಕ್ಟೇರಷ್ಟು ಬೆಳೆ ಬೆಳ್ಕೊಂಡು ಕೇವಲ 874 ಕೆಜಿ ಒಂದು ಹೆಕ್ಟೇರ್ಗೆ ಅಷ್ಟು ಸಿಗುತ್ತೆ. ಭಾರತಕ್ಕೆ ಕಂಪೇರ್ ಮಾಡಿದರೆ ನಮ್ಮದು ಉತ್ಪಾದಕತೆ ಕಡಿಮೆ ಇದೆ. ಇದಕ್ಕೆ ಹಲವಾರು ಕಾರಣಗಳಿದೆ. ಅದರಲ್ಲಿ ಪ್ರಮುಖವಾಗಿ ಈ ರೋಗ ಕೀಟಗಳು ಸಹ ಇದಕ್ಕೆ ಬಹಳ ಮುಖ್ಯವಾಗಿ ನಾವು ಅದನ್ನು ಗಮನಿಸ್ಬೋದು. ಇನ್ನು ನಾವು ಈ ಒಂದು ರೋಗ ಕೀಟಗಳ ಕಡೆಗೆ ಬಂದರೆ, ಹಾಂ ಸರ್, ಈ ಒಂದು ನೆಲಗಡಲೆಯನ್ನು ಬಾಧಿಸುವಂಥ ರೋಗಗಳು, ಕೀಟಗಳು ಯಾವ್ಯಾವು ಅಂತೀರಿ ಸರ್? ಪ್ರಮುಖವಾಗಿ ಶೇಂಗಾ ಬೆಳೆಯಲ್ಲಿ ಎಲ್ಲ ಹಂತದಲ್ಲೂ, ಅಂದರೆ ನಾಟಿ ಮಾಡೋದಿಂದ ಅಂದರೆ ಬಿತ್ತನೆ ಮಾಡೋದಿಂದ ಹಿಡಿದು ಕೊಯ್ಲು ಆಗೋವರೆಗೂ ಹಲವಾರು ರೋಗ ಕೀಟಗಳು ಇದಕ್ಕೆ ಬಾಧಿಸ್ತಾ ಹೋಗುತ್ತೆ. ಅದನ್ನ ವಿಂಗಡಿಸ್ಕೋಬಹುದು. ವಿಂಗಡಿಸ್ಕೋಬಹುದು. ಅದನ್ನ ಯಾವ ರೀತಿ ವಿಂಗಡಿಸ್ಕೋಬೇಕು ಫಸ್ಟ್ ಪ್ರಮುಖವಾಗಿ ನಾವು ರೋಗಗಳ ಬಗ್ಗೆ ಸ್ವಲ್ಪ ಚರ್ಚೆ ಮಾಡೋಣ, ನಂತರ ಅದನ್ನ ಕೀಟದ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ರೋಗಗಳು ಬಂದಾಗ ಇದರಲ್ಲಿ ಎಲೆ ಚುಕ್ಕೆ ರೋಗಗಳು ಅಂದರೆ ಎಲೆ ಮೇಲೆ ಬರೋಂಥ ರೋಗಗಳು, ಅದಾದ ನಂತರ ನಂಜು ರೋಗಗಳು, ಎರಡು ರೀತಿಯ ರೋಗಗಳು ನಾವು ಇದರಲ್ಲಿ ಗುರುಸ್ಬೋದು ಅಂದರೆ ಇದನ್ನ ವಿಂಗಡಿಸ್ಬೋದು ರೋಗಗಳಲ್ಲಿ. ಸೊ ಅದರಲ್ಲಿ ಈ ಉದಾಹರಣೆಗೆ ಎಲೆ ಮೇಲೆ ಅಂದರೆ ಈ ಭೂಮಿಯಿಂದ ಮೇಲ್ ಬರೋಂಥದ್ದು ಎಲೆ ಮೇಲೆ ಬರೋಂಥ ರೋಗಗಳಲ್ಲಿ ಎಲೆ ಚುಕ್ಕರಾಗಿರ್ಬೋದು, ಕತ್ತುಕೊಳೆ ರೋಗ ಆಗಿರ್ಬೋದು, ಕಾಂಡುಕೊಳೆ ರೋಗ ಆಗಿರ್ಬೋದು, ಅಥವಾ ತುಕ್ಕು ರೋಗ, ಇಂಥ ರೋಗಗಳು ನಾವು ಎಲೆ ಚುಕ್ಕೆ ರೋಗಕ್ಕೆ ನಾವು ಮಾಡಿಸ್ತೀವಿ. ಆಮೇಲೆ ನಂಜು ರೋಗಗಳು, ಹಲವಾರು ನಂಜು ರೋಗ ಇದೆ. ಪ್ರಮುಖವಾಗಿ ಇತ್ತೀಚಿನ ದಿನಗಳಲ್ಲಿ ಭಾಳ ಗಣನೀಯವಾಗಿ ಇಳುವರಿನ ಕುಂಠಿಸ್ತಗಳುವಂಥ ರೋಗ ಯಾವ್ದಪ್ಪ ಅಂದರೆ ಕುಡಿಸಾಯುವ ನಂಜು ರೋಗ ಅಂತ ಎರಡು ರೋಗಗಳು ಭಾಳ ಪ್ರಮುಖವಾಗಿ ಇಲ್ಲಿ ನಾವು ಗುರುತಿಸ್ಬೋದು ರೋಗಗಳಲ್ಲಿ. ಇನ್ನು ಮುಖ್ಯವಾಗಿ ನಾವು ಈ ಎಲೆ ಚುಕ್ಕೆ ರೋಗಗಳಿಗೆ ಬಂದರೆ ಯಾವ್ಯಾವ ರೀತಿಯಾದಂಥ ಲಕ್ಷಣಗಳನ್ನು ಕಾಣ್ಬೋದು ಅಂತೀರಿ? ಸರ್, ಈಗ ಎಲೆ ಚುಕ್ಕೆ ರೋಗ ಅಂದ ತಕ್ಷಣ ಶೇಂಗಾ ಅಂದರೆ ಸಾಕು, ಎಲ್ಲರಿಗೂ ಗುರುತಿಸೋದೇನಪ್ಪ ಅಂದರೆ ಎಲೆ ಚುಕ್ಕೆ ರೋಗ ಅಂತಲೇ ಗುರುತಿಸ್ತಾರೆ. ಅದರಲ್ಲಿ ಟಿಕ್ಕಾ ಅಂತ ಒಂದು ರೋಗ ಬರುತ್ತೆ, ಟಿಕ್ಕಾ ಡಿಸೀಸ್ ಅಂತ ಕರೀತಾರೆ ಅದನ್ನು ಜನರಲ್ ಆಂಗ್ಲ ಭಾಷೆಯಲ್ಲಿ, ಅದನ್ನು ಟಿಕ್ಕಾ ಎಲೆ ಚುಕ್ಕೆ ರೋಗ ಅಂತ ಬರುತ್ತೆ. ಇದರಲ್ಲಿ ಎರಡು ರೀತಿಯಾಗಿರೋಂಥ ಹಂತದಳಿದೆ. ಏನಪ್ಪ ಅಂದರೆ ಈಗ ಬಿತ್ತನೆಯಾದ 30-40 ದಿನಕ್ಕೆ ಒಂದು ದಿನದಲ್ಲೇ ಎಲೆ ಚುಕ್ಕೆ ಕಾಣುತ್ತೆ, ಅದು ಮೊದಲನೇಗೆ ಬಾಧಿಸೋ ಅಂತ ಎಲೆ ಚುಕ್ಕೆ ಪ್ರಮುಖವಾಗಿ ಕಾಣಂತವ್ರಿಗೆ 30-40 ದಿನಕ್ಕೆ ಕಾಣುತ್ತೆ. ಅದಾದ ನಂತರ 60-70 ದಿನಕ್ಕೆ ಇನ್ನೊಂದು ಎಲೆ ಚುಕ್ಕೆ ರೋಗ ಬರುತ್ತೆ. ಸೊ ಎರಡು ರೀತಿ ಎಲೆ ಚುಕ್ಕೆ, ಮೊದಲು ಬರುವವರು ಮೊದಲ ಎಲೆ ಚುಕ್ಕೆ ರೋಗ, ನಂತರ ತಡವಾಗಿ ಬರುವಂತ ಎಲೆ ಚುಕ್ಕೆ ರೋಗಗಳಂತ ನಾವು ಗುರುತಿಸ್ತೀವಿ. ಈಗ 30-40 ದಿನಕ್ಕೆ ಬಿತ್ತನೆ ಆದ 30-40 ದಿನಕ್ಕೆ ಬಂದರೆ ಅದನ್ನ ಪ್ರಮುಖವಾಗಿ ಮೊದಲನೇ ಪ್ರಥಮ ಹಂತದಲ್ಲಿ ಬರುವಂತ ಎಲೆ ಚುಕ್ಕೆ ರೋಗ ಅಂತ ಗುರುತಿಸ್ಬಿಡ್ಬೋದು. ಅದನ್ನು ನಾವು ಗುರುತಿಸ್ಬೇಕಪ್ಪ ಅಂದ್ರೆ ಎಲೆ ಮೇಲೆ ಕಪ್ಪನೆ ಚುಕ್ಕೆಗಳು ಚುಕ್ಕೆಗಳು ಕಾಣ್ತೇವೆ, ಕಂದು ಬಣ್ಣದ ಚುಕ್ಕೆಯನ್ನು ನಾವು ಕಾಣ್ಬೋದು. ಇಲ್ಲಿ ಪ್ರಮುಖವಾಗಿ ನಾವು ಮೊದಲನೇ ಹಂತದಲ್ಲಿ ಬರುವಂತ ಚುಕ್ಕೆ ಅಂತ ಗುರುಸೋದು ರೈತರು ಹೆಂಗಪ್ಪ ಅಂತಂದ್ರೆ, ಚುಕ್ಕೆ ಸುತ್ತ ಹಳದಿ ಬಣ್ಣದ ಆಕೃತಿ ಹೊಂದಿರುತ್ತೆ. ಇದು ಪ್ರಥಮವಾಗಿ ಅಂದ್ರೆ ಪ್ರಾರಂಭಿಕ ಹಂತದಲ್ಲಿ ಬರುವಂತ ಎಲೆ ಚುಕ್ಕೆ ರೋಗ ಅಂತ ನಾವು ಗುರುಸ್ಬೋದು. ಅದೇ ರೀತಿ ತಡವಾಗಿ ಬರುತ್ತಲ್ವಾ, 60-70 ದಿನಕ್ಕೆ ಬರುವಂತ ಎಲೆ ಚುಕ್ಕೆ ರೋಗನು ನಾವು ಕಾಣ್ಬೋದು. ಆ ಎಲೆ ಚುಕ್ಕೆ ರೋಗದಲ್ಲಿ ನಮಗೆ ನಾನು ಹೇಳಿದ್ದೀನಿ ಅವು ಹಳದಿ ಬಣ್ಣದ ವೃತ್ತ ಇರುತ್ತೆ ಅಂತಲ್ವಾ, ಇದರಲ್ಲಿ ತಡವಾಗಿ ಬರುವಂತ ಎಲೆ ಚುಕ್ಕೆ ರೋಗದಲ್ಲಿ ಇದು ನಮಗೆ ಕಾಣೋದಿಲ್ಲ. ಸೊ ಹಂಗಾಗಿ ಎರಡು ರೀತಿಯಾದ ಹಂತದಲ್ಲಿ ನಾವು ಇದನ್ನ ಎಲೆ ಚುಕ್ಕೆ ರೋಗನ ನಾವು ಕಾಣ್ಬೋದು, ಗುರುತಿಸ್ಬೋದು. ಸೊ ಅದಂತರ ಅದನ್ನ ಒಂದು ಚುಕ್ಕೆಯಿಂದ ಇನ್ನೊಂದು ಚುಕ್ಕೆ ಸೇರ್ಕೊಂಡ್ಬಿಟ್ಟು ಸುಟ್ಟಂಗೆ ಕಾಣುತ್ತೆ. ರೋಗ ಹಂಗೆ ಜಾಸ್ತಿ ಆಗಿ ನಾವೆಲ್ಲ ಅನಿಸ್ಕೊಂತೀವಿ ಇನ್ನು ಬೆಳೆ ಕೊಯ್ಲಿಗೆ ಬಂದಿರಲ್ಲ, ಆದ್ರೆ ಎಲ್ಲ ಎಲೆ ಸುಟ್ಟಂಗಾಗಿರುತ್ತೆ, ಆಲೆ ಕೊಯ್ಲು ಹಂತಕ್ಕೆ ಬಂದಿದೆ ಅನ್ನೋ ರೀತಿಯಲ್ಲಿ ನಾವು ಅದನ್ನ ಬಿಂಬಿಸ್ತಾ ಇರುತ್ತೆ ಗಿಡಗಳು. ಆ ರೀತಿ ಕಾಣುತ್ತೆ. ಅಂದ್ರೆ ಇದು ಮುಖ್ಯವಾಗಿ ಶಿಲೀಂಧ್ರ ರೋಗ ಅಂತ, ಶಿಲೀಂಧ್ರ ರೋಗ ಇದು, ಶಿಲೀಂಧ್ರ ರೋಗಗಳು. ಏನ್ ನಿರ್ವಹಣಾ ಕ್ರಮಗಳನ್ನ ಅನುಸರಿಸಬಹುದು ಅಂತ ಸರ್? ಪ್ರಮುಖವಾಗಿ ನಾವು ಇಲ್ಲಿ ಶೇಂಗಾ ಬೆಳೆಗೆ ಬೇರೆ ಇತರೆ ವಾಣಿಜ್ಯ ಬೆಳೆಗಳನ್ನ ಸರಿದೂಗಿಸ್ಕೊಂಡಿದ್ದಾದ್ರೆ ಶೇಂಗಾ ಬೆಳೆಯಲ್ಲಿ ನಮಗೆ ಈ ಒಂದು ಸಸಿಗಳ ಸಂಖ್ಯೆ 1 ಎಕರೆಗೆ ಹೆಚ್ಚು ಕಡಿಮೆ 100,000 ಸಸಿ ಬರುತ್ತೆ. ಸೊ ಹಾಗಾಗಿ ನಾವು ಇದನ್ನ ಗಮನ ಹರಿಸ್ಬೇಕು. ಏನಪ್ಪ ಅಂತಂದ್ರೆ ಸಿಂಪರಣೆಗಳು ಇಲ್ಲಿ ಸ್ವಲ್ಪ ಆರ್ಥಿಕವಾಗಿ ನಮಗೆ ಕಡಿಮೆ ಮಾಡ್ಕೋಬೇಕು ಅನ್ನೋದಾದ್ರೆ ನಾವು ಬಹಳ ಕೇರ್ಫುಲ್ ಆಗಿ ಇದನ್ನ ರೈಟ್ ಟೈಮ್ ಅಲ್ಲಿ ಅಂದ್ರೆ ಸರಿಯಾದ ಸೂಕ್ತ ಸಮಯದಲ್ಲಿ ನಾವು ಇದನ್ನ ಸಿಂಪರಣೆಗಳು ತಗೋಬೇಕಾಗುತ್ತೆ. ಸೊ ಅದರಲ್ಲಿ ಪ್ರಮುಖವಾಗಿ ಎಲೆ ಚುಕ್ಕೆ ರೋಗಗಳಿಗೆ ನಾವು ಬೇರೆ ರೋಗಗಳಿಗೆ ಇದರಲ್ಲಿ ಬೇರೆ ಬರೋಂತ ರೋಗಗಳಿಗೆ ನಾವು ಅದನ್ನ ಬೀಜೋಪಚಾರ ಹೇಳ್ತೀವಿ. ಎಲೆ ಚುಕ್ಕೆ ರೋಗಕ್ಕೆ ನಾವು ಹೇಳ್ಬೇಕಪ್ಪ ಅನ್ನೋದ್ರೆ ಸಿಂಪರಣೆ ಮಾಡೋಕ್ಕಿಂತ ಮುಂಚೆ ನಾವು ಬೆಳೆ ತಗೊಳಕ್ಕಿಂತ ಮುಂಚೆನೆ ಇತರೆ ಪಳೆ ಉಳುಕುಗಳು ರೋಗದ್ದು ಏನಾರು ಹಳೆ ವರ್ಷದ ಏನು ರೋಗಗಳು ಎಲೆಗಳು ತಳೆಗಳು ಉಳುಕಿಗಳು ಇತ್ತು ಅಪ್ಪ ಅಂದ್ರೆ ಅದನ್ನೆಲ್ಲ ಕಂಪ್ಲೀಟ್ ಆಗಿ ಕ್ಲೀನ್ ಮಾಡಿ ಬಿತ್ತನೆ ಮಾಡ್ಕೋಬೇಕು ಅನ್ನೋದು ಒಂದು ಪ್ರಮುಖವಾದ ಅಂಶ ಕ್ರಮ. ಇನ್ನು ಎರಡನೇದಾಗಿ ಸಿಂಪರಣೆಗೆ ಬಂದ್ರೆ ಅದರಲ್ಲಿ ಕಾರ್ಬನ್ ಡೈಸಿಮ್ ಅಂತ ಒಂದು ಔಷಧಿ ಬರುತ್ತೆ, ಅದನ್ನ ಬೇರೆ ಬೇರೆ ಹೆಸರಲ್ಲಿ ನಮಗೆ ಮಾರ್ಕೆಟಲ್ಲಿ ಸಿಗುತ್ತೆ. ಉದಾಹರಣೆಗೆ ಬಾವಿಸ್ಟಿನಾನ ಹೆಸರಲ್ಲಿ ಸಿಗುತ್ತೆ. ಅದ್ ಬಿಟ್ರೆ ಸಂಯುಕ್ತ ಶಿಲೀಂಧ್ರ ನಾಶಕಗಳು ಅಂತ ಬರ್ತದೆ, ಅದರಲ್ಲಿ ಕಾರ್ಬನ್ ಡೈಸಿಮ್ ಪ್ಲಸ್ ಮ್ಯಾಂಕೋಸಬ್ ಅಂತ ಕಾರ್ಬನ್ ಬರುತ್ತೆ ಹೆಸರಲ್ಲಿ, ಅದನ್ನ ಕ್ಯಾಂಪೇನ್ ಆಗಿರ್ಬೋದು ಸಾಫ್ ಅಂತ ಬರ್ಬೋದು. ಅದನ್ನ 2 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪರಣೆ ಮಾಡ್ಕೋಬಹುದು. ಅದನ್ನ ಬಿತ್ತನೆ ಆದ್ರೆ 40 ದಿನಕ್ಕೆ ಒಂದ್ಸರಿ, ಜಾಸ್ತಿ ರೋಗ ಹರಡಿದ್ರೆ ಆದ್ರೆ 60ನೇ ದಿನ ನಂತರ ಇನ್ನೊಂದು ಸರಿ ಸಿಂಪರಣೆ ಮಾಡ್ಕೋಬೇಕಾಗುತ್ತೆ. ಎರಡು ಸಿಂಪರಣೆ ಸಾಕಾಗುತ್ತೆ. ಸೊ ಅದಲ್ದೆ ಈಗ ಉದಾಹರಣೆಗೆ ಸಾಫ್ ಅಥವಾ ನಾನೇನು ಕಾರ್ಬನ್ ಡೈಸಿಮ್ ಹೇಳಿದೆ ಅದು ಸಿಗ್ತಾ ಇಲ್ಲ, ದೊರಕ್ತಾ ಇಲ್ಲ, ಇನ್ನೂ ಜಾಸ್ತಿ ಬೇರೆ ರೀತಿಯ ಔಷಧಿಗಳು ಬೇಕು ಅನ್ನೋರು ಕ್ಲೋರೋಥಾಲೋನಿಲ್ ಅಂತ ಒಂದು ಕೆಮಿಕಲ್ ಬರುತ್ತೆ, ಶಿಲೀಂಧ್ರ ನಾಶಕ. ಅದು ಸಹ ಅದು ಹೆಸರು ಕವಚ್ ಅಥವಾ ಜಟಾಯು ಅಂತ ಬೇರೆ ಬೇರೆ ಹೆಸರಲ್ಲಿ ಸಿಗುತ್ತೆ. ಅದನ್ನ 2 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಹಾಕಿ ಅದನ್ನು ಸಹ ಇದೇ ಸಿಂಪರಣೆ ಮಾಡ್ಕೋಬಹುದು. ಇನ್ನೊಂದು ತಾವು ತಿಳಿಸಿದ್ದು ಈ ಸಸಿ ಸಾಯೋದು ಅಥವಾ ಕತ್ತುಕೊಳೆ ರೋಗ. ಕತ್ತುಕೊಳೆ ರೋಗ ಇಲ್ಲಿ ಪ್ರಮುಖವಾಗಿ ನಾವು ಏನಪ್ಪ ಅಂದ್ರೆ ಬಿತ್ತನೆ ಆಗಿ 15-20 ದಿನದೊಳಗೆ ಈ ರೋಗಗಳು ಪ್ರಮುಖತೆ ಬಹಳ ಜಾಸ್ತಿ ಕಾಣುತ್ತೆ. ಏನಕ್ಕಪ್ಪ ಅಂದ್ರೆ ಬಿತ್ತನೆ ಆದ್ಮೇಲೆ ಭೂಮಿಯಲ್ಲಿ ಇರುವಂತಹ ಶಿಲೀಂಧ್ರಗಳಾಗಿರ್ಬೋದು ಅಥವಾ ಬೀಜದಲ್ಲಿ ಇರುವಂತಹ ಶಿಲೀಂಧ್ರಗಳಾಗಿರ್ಬೋದು, ಬಿತ್ತನೆ ಆಗಿ ಮೊಳಕೆ ಹೊಡೆದ ತಕ್ಷಣ ಈ ರೋಗಗಳು ಅದಕ್ಕೆ ಆಕ್ರಮಣ ಸ್ಟಾರ್ಟ್ ಮಾಡುತ್ತೆ. ಸರಿ, ಭೂಮಿಯಲ್ಲಿರೋಂಥ ಮಣ್ಣು ಜೀವಾಣುಗಳಾಗಿರ್ಬೋದು ಅಥವಾ ಬೀಜದ ಮೇಲೆ ಇರೋಂಥ ರೋಗಗಳು ಆಗಿರ್ಬೋದು. ಸೊ ಇದನ್ನು ಮಾಡಿಬಿಟ್ಟು ಅದನ್ನು ಕೆಲವೊಂದು ಸರಿ ಏನಾಗುತ್ತಪ್ಪ ಅಂದರೆ ಬೀಜನೇ ಭೂಮಿಯಿಂದ ಹೊರಗಡೆ ಬರೋಕ್ಕಿಂತ ಮುಂಚೆನೆ ಕೊಳ್ತೋಗುತ್ತೆ. ಓಹೋ, ಬೀಜನೇ ಮೊಳಕೆ ಹೊಡೆಯಲ್ಲ, ಸಸಿ ಹೊರಗೆ ಬರೋದೇ ಇಲ್ಲ, ಅಂದರೆ ಸಾಕಷ್ಟು ನಷ್ಟ ಉಂಟು ಮಾಡಿ ನಷ್ಟ ಉಂಟು ಮಾಡುತ್ತೆ. ಸೊ ಎರಡನೇ ಭಾಗದಲ್ಲಿ ಕ್ರಮೇಣವಾಗಿ ರೋಗ ಹರಡಿದ್ದೆ ಆದರೆ ಬಿತ್ತನೆ ಆಗಿ ಬೀಜ ಮೊಳಕೆ ಹೊಡೆದು ಒಂದು ಅಥವಾ ಎರಡು ಎಲೆ ಸಸಿ ಆದಮೇಲೆ ಕಾಂಡದ ಕೆಳಭಾಗದಲ್ಲಿ ನೋಡಿದ್ರೆ ಕಪ್ಪು ಬೂಷ್ ಕುಂತಿರುತ್ತೆ. ಸೊ ಎಲ್ಲ ಎಲೆಗಳು ಹಳದಿ ಮಣ್ಣಕ್ಕೆ ತಿರುಗಿಬಿಟ್ಟು ಸತ್ತೋಗುತ್ತೆ. ಸೊ ಇದು ಲಕ್ಷಣಗಳು ಇದರಲ್ಲಿ. ಸೊ ಇದನ್ನ ರೈತರು ಗಮನಿಸಬೇಕಂದ್ರೆ ಪ್ಯಾಚ್ ಪ್ಯಾಚ್ ಅಲ್ಲಿ ಅಂದ್ರೆ ಒಂದು ಗುಂಪು ಗುಂಪಾಗಿ ಗುಂಪು ಗುಂಪಾಗಿ ತಾಕ್ಗಳಲ್ಲಿ ಅಲ್ಲಲ್ಲಿ ಅಲ್ಲಲ್ಲಿ ಸಾಯ್ತಾ ಇರುತ್ತೆ. ಇದನ್ನ ನಾವು ಕ್ಲೀನ್ ಆಗಿ ಗಮನಿಸಬೇಕಾಗುತ್ತೆ. ಇದು ಸಸಿ ಸಾಯೋದು ಅಥವಾ ಇದು ಚಿಹ್ನೆಗಳು ಇದ್ರದ್ದು, ರೋಗ ಚಿಹ್ನೆಗಳು, ಸಸಿ ಸಾಯ್ತಾ ಕತ್ತು ಕೊಳೆ ರೋಗ ಅಂತ ಕರೀತಾರೆ. ಏನು ನಿರ್ವಹಣಾ ಕ್ರಮ ಅನುಸರಿಸಿ? ನಿರ್ವಹಣಾ ಕ್ರಮ ನಾಳೆ ಮುಂಚೆನೆ ಹೇಳಿದೆ, ಇಲ್ಲಿ ನಿರ್ವಹಣೆ ಯಾವ ರೀತಿ ಮಾಡ್ಬೇಕಪ್ಪ ಅಂದ್ರೆ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅನ್ನೋ ರೀತಿಯಲ್ಲಿ ಅಂದ್ರೆ ನಾವು ಇದನ್ನ ತಡೆಗಟ್ಟಬೇಕು. ತಡೆಗಟ್ಟದ ಯಾವ ರೀತಿ? ಉದಾಹರಣೆಗೆ ಇದನ್ನ ಅಲ್ಲಲ್ಲಿ ಪ್ಯಾಚ್ ಆಗಿರೋದ್ರಿಂದ ಎಲ್ಲದಕ್ಕೂ ಹೋಗಿ ಬುಡುಗಳಿಗೆ ಔಷಧಿ ಹಾಕ್ಲಿಕ್ಕೆ ತುಂಬಾ ಕಷ್ಟ. ಆರ್ಥಿಕವಾಗಿ ಇದು ಅಷ್ಟು ನಮಗೆ ಸಮಂಜಸ್ಸಲ್ಲ, ಹೊರೆ ಆಗುತ್ತೆ, ರೈತನಿಗೆ ತುಂಬಾ ಹೊರೆ ಆಗುತ್ತೆ. ಹೀಗಾಗಿ ಇದನ್ನ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಿದ್ದೆ ಆದ್ರೆ ಸಾಕಷ್ಟು ಇದನ್ನ ಹತೋಟಿಯಲ್ಲಿ ಇಡಬಹುದು. ಏನು ಬೀಜೋಪಚಾರಕ್ಕೆ ರಾಸಾಯನಿಕ ಬಳಸ್ಕೋಬಹುದು? ರಾಸಾಯನಿಕನೂ ಸಹ ಬಳಸಬಹುದು. ಅದೇ ರೀತಿ ನಮ್ಗೆಲ್ಲ ಗೊತ್ತಿದೆ, ಜೈವಿಕ ಶಿಲೀಂದ್ರನಾಶಕಗಳಂತ ಟ್ರೈಕೋಡರ್ಮ ಸಹ ನಾವು ಉಪಚಾರ ಮಾಡಬಹುದು. ಪ್ರಮುಖವಾಗಿ ಇಲ್ಲಿ ಏನ್ ಮಾಡ್ಬೇಕಪ್ಪ ಅಂದ್ರೆ ರೈತರು ಇನ್ನು ಮಾಗಿ ಉಳುಮೆ ಮಾಡ್ಕೊಂಡಿದ್ದೆ ಆದ್ರೆ ಭೂಮಿಯಲ್ಲಿರೋಂಥ ಏನು ಶಿಲೀಂಧ್ರ ಅಣುಗಳು ಇರ್ತವೆ ಅದನ್ನ ಶಾಖ ಕೊಟ್ಬಿಟ್ಟು ಮಾಗಿ ಉಳುಮೆಯಿಂದ ಒಂದನ್ನ ನಾಶಪಡಿಸ್ಬೋದು ಪ್ರಮುಖವಾಗಿ. ಇನ್ ಎರಡನೇದೇನಪ್ಪ ಅಂತಂದ್ರೆ ಬೀಜೋಪಚಾರನ ನಾವಲ್ಲಿ ಹೇಳಿದ ಟ್ರೈಕೋಡರ್ಮಾ ಅಂತ ಬರುತ್ತೆ, ಅದು ಜೀವಾಣವಾಗಿರುತ್ತೆ, ಶಿಲೀಂಧ್ರ ಜೀವಾಣು. ಅದನ್ನ 5 ಗ್ರಾಂ ಪ್ರತಿ ಕೆಜಿ ಬಿತ್ತನೆ ಬೀಜಕ್ಕೆ, 1 ಎಕರೆ ಬಿತ್ತನೆ ಬೀಜಕ್ಕೆ ಈಗಿನ ಸದ್ಯದ ಪರಿಸ್ಥಿತಿಯಲ್ಲಿ 40-45 ಕೆಜಿ ಬಿತ್ತನೆ ಮಾಡ್ತಾರೆ. ಸೊ ಅದು 1 ಕೆಜಿಗೆ 5 ಗ್ರಾಂ ಅಷ್ಟು ಬಿತ್ತನೆ ಲೇಪನ ಮಾಡಿಬಿಟ್ಟು ಅದನ್ನ ಸ್ವಲ್ಪ ಹೊತ್ತು ನೆರಳ ನೆನೆಸ್ಬಿಟ್ಟು ಬಿತ್ತನೆ ತಗಬಹುದು. ಇಲ್ಲ ಶಿಲೀಂಧ್ರ ನಾಶಕ್ಕೆ ಹೋಗ್ತಾರೆ ಅನ್ನೋದಾದ್ರೆ ಮ್ಯಾಂಗೋಸೋ ಬತ್ತ ಥೈರಮ್ ಅದು ಕ್ಯಾಪ್ಟನ್, ಅದನ್ನ 2 ಗ್ರಾಂ ಪ್ರತಿ ಕೆಜಿ ಬಿತ್ತನೆ ಬೀಜಕ್ಕೆ ಲೇಪನ ಮಾಡಿ ಬಿತ್ತನೆ ಮಾಡ್ಕೋಬಹುದು. ಈ ರೀತಿ ಮಾಡ್ಬೋದು ಸರ್. ಇನ್ನೊಂದು ರೈತರು ಅನುಸರಿಸಬೇಕು ಅನ್ನೋದಾದ್ರೆ ಕೊಟ್ಟಿಗೆ ಗೊಬ್ಬರ ಹಾಕ್ತಾರಲ್ಲ, ಈಗ ರೈತರೆಲ್ಲ ಕೊಟ್ಟಿಗೆ ಗೊಬ್ಬರ ಹಾಕಿ ಹಾಕಿ ಬೆಳೀತಾರೆ. ಆ ಕೊಟ್ಟಿಗೆ ಗೊಬ್ಬರ ಹಾಕ್ಬೇಕಾದ್ರೆ ನಾವು ಈ ಟ್ರೈಕೋಡರ್ಮನ ಅದಕ್ಕೆ ಹಾಕ್ಬಿಟ್ಟು, ಅಂದ್ರೆ ಈ ಟ್ರೈಕೋಡರ್ಮನೆ ಕೊಟ್ಟಿಗೆ ಗೊಬ್ಬರಕ್ಕೆ ಮಿಶ್ರಣ ಮಾಡಿಬಿಟ್ಟು ಅದನ್ನ ವೃದ್ಧಿಪಡಿಸಿ ಅದನ್ನ ಭೂಮಿಗೆ ಹಾಕಿದ್ದೆ ಆದ್ರೆ ಇಂಥ ಶಿಲೀಂಧ್ರಗಳು ಹರಡೋದಾಗ್ಲಿ ಮುಂದಿನ ಬೆಳೆಗಳಲ್ಲಾಗ್ಲಿ ಇದನ್ನು ಸಂಪೂರ್ಣವಾಗಿ ಹತೋಟಿ ಮಾಡಬಹುದು, ಹತೋಟಿ ಮಾಡ್ಕೋಬಹುದು. ಅಂದ್ರೆ ನಮ್ಮ ಜೈವಿಕ ಶಿಲೀಂಧ್ರನಾಶಗಳನ್ನ ನಾವು ಪರಿಣಾಮಕಾರಿಯಾಗಿ ಇದನ್ನ ಉಪಯೋಗಿಸ್ಕೋಬಹುದು. ಮತ್ತೊಂದು ನಾವು ಕೇಳೋದು ಅಂದ್ರೆ ಈ ಕಾಂಡ ಮತ್ತು ಕಾಯಿಕೊಳೆ ರೋಗ ಅಂತ ಸರ್. ಇದಂತೂ ತುಂಬಾ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಇದು ನಮಗೆ ಪರಿಣಾಮಕರವಾಗಿ ನಮಗೆ ಕಂಡುಬರುತ್ತೆ, ತೊಂದರೆ ಕೊಡ್ತಾ ಇದೆ. ಏನಕ್ಕಪ್ಪ ಅಂತಂದ್ರೆ ಈಗ ಮಳೆ ಅಕಾಲಿಕ ಆಗೋದ್ರಿಂದ ಬಿತ್ತನೆ ಟೈಮಲ್ಲಿ ಆಗುತ್ತೆ, 15-20 ದಿನ 30 ದಿನ 1 ತಿಂಗಳಿರಲ್ಲ, ಮತ್ತೆ ಮಳೆ ಬರುತ್ತೆ. ಸೊ ಈ ರೀತಿ ಅಕಾಲಿಕ ಮಳೆಯಿಂದಾಗಿ ಈ ಕಾಂಡ ಕೊಳೆ ರೋಗ ಅಂತ ಕರೀತಾರೆ ಇದನ್ನ. ಇದನ್ನು ಸಹ ಕಾಣಬಹುದು. ಕತ್ತು ಕೊಳೆ ರೋಗ ಯಾವ ರೀತಿ ಸಿಂಪ್ಟಮ್ ತೋರಿಸುತ್ತೆ ಅದೇ ರೀತಿ ಕಾಂಡ ಕೊಳೆ ರೋಗನೂ ಸಹ ಚಿಹ್ನೆಗಳು ಕಾಣುತ್ತೆ. ಓಹೋ, ಇಲ್ಲಿ ಏನಪ್ಪಾ ಅಂತಂದ್ರೆ ಕತ್ತು ಕೊಳೆ ರೋಗ ಕೇವಲ 30 ದಿನ ಬಿತ್ತನೆ ಆದ 30 ದಿನ ಒಳಗನೆ ಅದ್ರ ಕೆಲಸ ಮುಗಿದೋಗ್ಸ್ಬಿಡುತ್ತೆ, ಆಮೇಲೆ ರೋಗ ಬರಲ್ಲ ಅದು. ಆದ್ರೆ ಈ ಕಾಂಡ ಕೊಳೆ ರೋಗ ಬಿತ್ತನೆಯಿಂದ ಹಿಡಿದು ಇನ್ನು ನಾಳೆ ಕೀಳ್ತೀವಿ ಅನ್ನೋದ್ರೂ ರೋಗನ ಅಲ್ಲಿ ಅಲ್ಲಿ ಕಾಣ್ತಾನೆ ಇರುತ್ತೆ. ಸೊ ಅಲ್ಲಿ ಇಲ್ಲಿ ಇದನ್ನ ಗುರ್ಸೋದೆ ಹೆಂಗೆಪ್ಪ ಅಂತಂದ್ರೆ ನಾನು ಅಲ್ಲೇ ಕತ್ತು ಕೊಳೆಯಲ್ಲಿ ಏನೇನಪ್ಪ ಅಂದ್ರೆ ಕ್ರೀ ಬೂಸ್ಟ್ ಕುತ್ತಿಗೆ ಹತ್ರ ಕಾಣುತ್ತೆ ಅಂತ. ಕಾಂಡ ಕೊಳೆ ರೋಗದ ಹತ್ರ ಬಿಳಿ ತೆರಿ ಬೂಸ್ಟ್ ಕಾಣುತ್ತೆ, ಇದು ಗುರ್ಸ ರೈತರು ಗುರ್ಸ ಅಂತದ್ದು. ಇದರಲ್ಲಿ ಕತ್ತು ಕೊಳೆ ಅದು, ಕಾಂಡ ಕೊಳೆ ಅದು ರೋಗ ಅಂತ. ಸೊ ಇಲ್ಲೂ ಸಹ ಹೇಗೆ ನಾವು ಕತ್ತು ಕೊಳೆಗೆ ನಾವು ಹತೋಟಿ ಕ್ರಮ ತಗೊಂಡ್ವಿ, ಇಲ್ಲೂ ಅದೇ ರೀತಿ ಹತೋಟಿ ಕ್ರಮ ತಗೊಂಡ್ರೆ ಸಾಕಾಗುತ್ತೆ. ಅಂದ್ರೆ ಬೀಜೋಪಚಾರ ಮಾಡೋದು ಟ್ರೈಕೋಡರ್ಮದಿಂದ, ಮಾಗಿ ಉಳುಮೆ ಮಾಡೋದು ಟ್ರೈಕೋಡರ್ಮ ಯುಕ್ತ ಈ ಕೊಟ್ಟಿಗೆ ಗೊಬ್ಬರ ಹಾಕ್ತಂಥದ್ದು, ಇದನ್ನು ಕಾಂಡುಕೊಳ್ಳೆ ರೋಗನ ನಾವು ಸಂಭ್ರಮದಾಗಿ ಹತೋಟಿ ಮಾಡ್ಕೋಬಹುದು. ತುಕ್ಕು ರೋಗ ಅಂತ ಕೂಡ ಹೇಳಿದ್ರಿ ಸರ್. ಎಲೆ ಚುಕ್ಕೆ ರೋಗ ಅದಾದ ನಂತರ ಎಲೆ ಮೇಲೆ ಬರುವಂತಹ ಇನ್ನೊಂದು ಪ್ರಮುಖ ರೋಗ ಅಂದ್ರೆ ತುಕ್ಕು ರೋಗ. ಇದರಲ್ಲಿ ನಮ್ಗೆಲ್ಲ ತುಕ್ಕು ಅಂದ ತಕ್ಷಣ ರೈತರಿಗೆ ಗಮನಿಸಬೇಕೇನಪ್ಪ ಅಂದ್ರೆ ಕಬ್ಬಣದ ಮೇಲೆ ತುಕ್ಕು ಹಿಡಿಯುತ್ತೆ ಅನ್ನೋದೆಲ್ಲ ಎಲ್ಲರಿಗೂ ಗೊತ್ತಿರೋಂತ ರಷ್ಟ ಅಂತ ಕರೀತಾರೆ ಅದ್ರ ಮೇಲೆ ನೀವು ಈ ಕಬ್ಬಣ ತುಕ್ಕು ಹಿಡಿದ್ರ ಮೇಲೆ ಕೈಯಿಂದ ತೆಗೆದು ನೋಡಿದ್ರೆ ನಮ್ ಕಬ್ಬಣ ನಮ್ಮ ಕೈಗೆಲ್ಲ ಒಂದ್ ಟೈಪ್ ಕಬ್ಬಣ ಮಸಿ ಎಲ್ಲ ಹತ್ತುತ್ತೆ, ಭಂಡಾರ ಅಂತ ಹತ್ತುತ್ತೆ. ಅದು ನೋಡಿದ್ರೆ ನಮ್ಗೆ ಒಂದ್ ಟೈಪ್ ಸ್ಮೆಲ್ ಬರ್ತಾ ಇರುತ್ತೆ. ಅದೇ ರೀತಿ ಆಗಿರೋಂತಹ ಎಲೆ ಮೇಲೆ ನಾವು ಎಳೆದಿದ್ದೆ ಸ್ವಲ್ಪ ಕೈಯಿಂದ ಬೆಳ್ಳಿಂದ ಎಳೆದಿದ್ದೆ ಆದ್ರೆ ತುಕ್ಕು ರೋಗ ನಮ್ಗೆ ಅಪ್ಪುಡಿ ನಮ್ಗೆ ಕಾಣುತ್ತೆ. ಸೊ ಅದನ್ನ ನಾವು ಅದನ್ನ ಹತೋಟಿ ಮಾಡ್ಲಿಕ್ಕೆ ಬಹಳ ಸಿಂಪಡಣೆಯನ್ನ ಬಹಳ ಇದು ನಮ್ಮ ಪ್ರದೇಶದಲ್ಲಿ ಸ್ವಲ್ಪ ಕಡಿಮೆ, ಇದರ ಸ್ವಲ್ಪ ಹಾವಳಿ ಇದ್ರ ಕಡಿಮೆ ಅಂದ್ರೆ ಮಳೆ ಕಡೆ ಮಳೆ ಎಲ್ಲಿ ಜಾಸ್ತಿ ಇರುತ್ತೆ ಅಂತ ಕಡೆ ಸ್ವಲ್ಪ ಕಾಣಬಹುದು. ಬಟ್ ಇಲ್ಲೆಲ್ಲ ಮಳೆ ಕಡಿಮೆ ಇರೋದ್ರಿಂದ ತುಕ್ಕು ರೋಗದ್ದು ಹಾವಳಿ ಸ್ವಲ್ಪ ಕಡಿಮೆ ಇರುತ್ತೆ. ಸೊ ಅದನ್ನ ಹತೋಟಿ ಮಾಡ್ಲಿಕ್ಕೆ ಮ್ಯಾಂಕೋಸೆಬ್ ಅಂತ ಸಿಂಪಲ್ ಆಗಿ ಔಷಧಿ ಇದೆ, ಅಂದ್ರೆ ಬಹಳ ಕಡಿಮೆ ರೇಟಲ್ಲಿ ಬಡ ಕಡಿಮೆ ಖರ್ಚಲ್ಲಿ 2 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪಡಣೆ ಮಾಡ್ಕೋಬಹುದು. ಇದಲ್ದ್ರೇನೆ ಉದಾಹರಣೆಗೆ ನಾನು ಎಲೆ ಚುಕ್ಕೆ ರೋಗಕ್ಕೆ ಹೊಡೆದಿದ್ವಿ ಅಂದ್ರೆ 60-70 ದಿನಕ್ಕೆ ಹೊಡೆದಿದ್ರೆ ಈ ಆ ಔಷಧಿನೇ ಇದಕ್ಕೂ ಸಹ ಹತೋಟಿ ಮಾಡ್ಕೊಳ್ಳುತ್ತೆ, ಮತ್ತೆ ಅದಕ್ಕೆ ಸಪರೇಟ್ ಆಗಿ ಔಷಧಿ ಬೇಕಾಗಿಲ್ಲ. ಇನ್ನ ವೈರಸ್ ರೋಗದಲ್ಲಿ ಕುಡಿ ಸಾಯುವ ನಂಜು ರೋಗ ಅಂತ ಹೇಳಿದ್ರೆ ಹೌದು ಸರ್, ಹೌದು. ಮುಖ್ಯವಾಗಿ ಇದರ ಲಕ್ಷಣಗಳು ಹೇಗಿರ್ತವೆ ಸರ್? ಈಗ ಕುಡಿಸಾಯುವ ನಂಜು ರೋಗ ಅಂತ ಪ್ರಶ್ನೆ ಬಂದ ತಕ್ಷಣ ರೈತರಲ್ಲಿ ಒಂದು ಇಲ್ಲಿ ಅವ್ರಿಗೆ ಚರ್ಚೆ ಮಾಡಲಿಕ್ಕೆ ಒಂದು ಅನುಕೂಲ ಆಗಂಗೆ ಇದನ್ನ ರೈತರು ಇದನ್ನ ಏಡ್ಸ್ ರೋಗ ಹೆಸರಿಟ್ಬಿಟ್ಟಿದ್ದಾರೆ. ಲೋಕಲ್ ಆಗಿ ಏಡ್ಸ್ ರೋಗ ಅಂತ ಕರೀತಾರೆ. ಏನಕ್ಕಪ್ಪ ಅಂತ ಹೇಳಿದ್ರೆ ಅದು ವೈರಸ್ ಆಗಿರೋದ್ರಿಂದ ಒಂದ್ಸರಿ ಬಂದ್ರೆ ಇದು ಹತೋಟಿ ಮಾಡ್ಲಿಕ್ಕೆ ಆಗಲ್ಲ. ಸೂರ್ಯಕಾಂತಿನಲ್ಲೂ ಕಾಣ್ತೀವಲ್ಲ. ಹೌದೌದು, ಇದನ್ನು ಅಲ್ಲಿ ಸಲ್ಫರ್ ನೆಕ್ರೋಸಿಸ್ ಅಂತ ವೈರಸ್ ಬರುತ್ತೆ, ಇಲ್ಲಿ ಪೀನಟ್ ಬೆಡ್ ನೆಕ್ರೋಸಿಸ್ ವೈರಸ್ PBNV ಅಂತ ಕರಿತೀವಿ ಇದನ್ನ. ಅದು ಕುಡಿಸಾಯುವ ನಂಜು ರೋಗ ಅಂತ ಕನ್ನಡದಲ್ಲಿ ಇದನ್ನ ಆಡುಭಾಷೆಯಲ್ಲಿ ಹೇಳ್ಬೋದು. ಇದನ್ನ ಈ ಒಂದು ರೋಗ ಬೆಳೆಯ 20-30 ದಿನದ ನಂತರ ಕೊನೆಯ ಹಂತದೊಳಗೂ ಸಹ ಕಾಣುತ್ತೆ. ಇಲ್ಲಿ ಪ್ರಮುಖವಾಗಿ ನಾವು ಗುರುಸ್ಬೇಕಾದ ಚಿಹ್ನೆ ಏನಪ್ಪಾ ಅಂದ್ರೆ ಎಲೆ ಮೇಲೆ ವೃತ್ತಾಕಾರದ ಸುಟ್ಟಂತಾಗಿರೋ ಚುಕ್ಕಿಗಳು ಅಥವಾ ಮಚ್ಚೆಗಳು ಕಾಣ್ತೀವಿ. ಎಲೆ ಚುಕ್ಕಿ ರೋಗಕ್ಕೂ ಇಲ್ಲೂ ಸ್ವಲ್ಪ ಬಹಳ ವ್ಯತ್ಯಾಸ ಇರುತ್ತೆ. ಅಲ್ಲಿ ಕಪ್ಪನೆ ಮತ್ತು ಇದ್ರ ಕಂಪ್ಲೀಟ್ ಆಗಿ ಸುತ್ತೋಗಿರೋಂತ ಚುಕ್ಕೆ ಕಾಣ್ತೀವಿ. ಇಲ್ಲಿ ನಂಜು ರೋಗ ರೀತಿ ಅಂತ ಸಿಂಪಡಣೆ ಕಾಣ್ತೀವಿ. ಅದಲ್ಲದೆ ಕುಡಿಸಾಯುವುದು, ಕುಡಿ ಅಂದ ತಕ್ಷಣ ಅದ್ರ ನಾವು ಸೆಂಟ್ರಲ್ ಶೂಟ್ ಅಂತ ಕರಿತೀವಲ್ಲ, ಅದರಲ್ಲಿ ಮೊಗ್ಗನ್ನ ಸುಟ್ಟೋಗಿರುತ್ತೆ. ಸೊ ಅದನ್ನ ಆ ರೀತಿಯಾದ ರೋಗ ನಾವು ಇಲ್ಲಿ ಕಾಣ್ಬಹುದು. ಸೊ ಈ ರೀತಿಯಾಗಿರೋ ಚಿಹ್ನೆಗಳು ನೋಡ್ಬಿಟ್ಟು ನಾವು ಇದನ್ನ ಕುಡಿಸಾಯುವ ನಂಜು ರೋಗ ಅಂತ ಕಾಣ್ತೀವಿ. ಅಂದ್ರೆ ಇದನ್ನ ಹೇಗೆ ಹರಡೋದು ಮುಖ್ಯವಾಗಿದೆ ಅಂತ ಸರ್, ಇದನ್ನ ಹರಡ್ಲಿಕ್ಕೆ ಏನಪ್ಪಾ ಅಂದ್ರೆ ವಾಹಕಗಳು ಅಂತ ಬರುತ್ತಲ್ವಾ, ವಾಹಕಗಳು ಅಂದ್ರೆ ಇದನ್ನ ವೆಕ್ಟರ್ಸ್ ಅಂತ ಕರಿತೀವಿ, ಕೀಟಗಳು ಅಂತವೆ. ರೋಗ ಬಂದಿರೋಂತ ಗಿಡದಿಂದ ಆರೋಗ್ಯ ಅಂತ ಗಿಡಗಳಿಗೆ ಹರಡ ಅಂತ ಕೆಲಸ ಮಾಡುವಂತ ಇದು ವಾಹಕಗಳು. ಇದರಲ್ಲಿ ಪ್ರಮುಖವಾಗಿ ತ್ರಿಪ್ಸ್ ಅಂತ ಕರಿತೀವಿ, ನುಸಿ, ತ್ರಿಪ್ಸ್ ನುಸಿ ಅಂತ ಕರಿತೀವಲ್ಲ, ಅದು ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ. ಮತ್ತೆ ನುಸಿ ಹೆಂಗ ಐಡೆಂಟಿಫೈ ಮಾಡೋದು ಅಂದ್ರೆ, ರೈತರು ಅಂತ ಪ್ರಶ್ನೆ ಕೇಳಿದ್ದೆ, ಆದ್ರೆ ಹೆಂಗೆ ನಮ್ಗೆ ಕೋಳಿಯಲ್ಲಿ ಏನ್ ಬರುತ್ತೆ ಅದೇ ರೀತಿ ಕಣ್ಣಿಗೆ ಕಾಣದ ಚಿಕ್ಕ ಚಿಕ್ಕ ಹುಳಿಗಳು ನಾವು ಈ ಇದರಲ್ಲಿ ನೋಡಬಹುದು. ಅದನ್ನ ತ್ರಿಪ್ಸ್ ಅಂತ ಗಣಿಸ್ತೀವಿ. ಅದನ್ನ ಬಿಳಿ ರೀತಿ ಆಗಿರೋಂಥವ್ನು ಇರ್ತವೆ, ಕಪ್ಪಾಗಿ ಇರುತ್ತೆ, ಬಹಳ ಸೂಕ್ಷ್ಮ ಆಗಿರ್ತವೆ. ಅವು ರಸ ಇರ್ಬಿಟ್ಟು ಈ ಬೆಳೆಗಳಿಗೆ ಕಳಿಸಿದ್ದೆ ಆದ್ರೆ ಇದು ಹತೋಟಿ ಆಗುತ್ತೆ. ಅಂದ್ರೆ ನಾವು ನಿರ್ವಹಣಾ ಕ್ರಮಗಳನ್ನ ಸಮಗ್ರವಾಗಿ ಅನುಸರಿಸಬೇಕಾಗುತ್ತೆ. ಇದಿಲ್ಲಿ ಬಹಳ ಮುಖ್ಯವಾಗಿ ನಿರ್ವಹಣಾ ಕ್ರಮ ಏನಪ್ಪಾ ಅಂತಂದ್ರೆ, ಪ್ರಮುಖವಾಗಿ ತ್ರಿಪ್ಸ್ ಬೆಳೆ ತಗೊಂತ ಇದಾರೆ, ಬೆಳೆ ತಗೊಂಡು ಅಲ್ಲಿಂದಾನು ಇದಕ್ಕೆ ನಿರ್ವಹಣೆ ನಾವು ತಗೋಬೇಕಾಗುತ್ತೆ. ಅಂದ್ರೆ ಬೀಜೋಪಚಾರ ಮಾಡಬೇಕಾಗುತ್ತೆ. ಬೀಜೋಪಚಾರ ಮಾಡಗಿಂತ ಇನ್ನು ಮುಂದೆ ಒಂದು ಹತೋಟಿ ಕ್ರಮ ತಗೋಬೇಕು. ಏನಪ್ಪಾ ಅಂತಂದ್ರೆ, ಬಿತ್ತನೆ ಮಾಡ್ಬೇಕಾದ್ರೇನೆ ಯಾವಾಗ ನಾವು ತಾಕಲ್ಲಿ ಬಿತ್ತನೆ ಮಾಡ್ತೀವಿ, ಬೆಳೆಯ ತಾಕಿನ ಸುತ್ತ ನಾವು ಬದು ಬೆಳೆಯಾಗಿ ನಾವು ಇಲ್ಲಿ ಸಜ್ಜೆ ಬೆಳೆ ಬೆಳ್ಕೋಬೇಕು. ಎತ್ತರವಾದು ಯಾಕಪ್ಪ ಅಂದ್ರೆ ಬೇರೆ ಕಡೆಯಿಂದ ರೋಗಗ್ರಸ್ತ ತಾಕ್ಗಳಿಂದ ರೋಗರಹಿತ ಗಿಡಗಳಿಗೆ ಬರಬೇಕಪ್ಪ ಅಂದ್ರೆ ಅದನ್ನು ತಡೆ ಬೆಳೆಯಾಗಿ ಹತೋಟಿ ಮಾಡ್ಲಿಕ್ಕೆ, ತಡೆ ಹಿಡೀಲಿಕ್ಕೆ ನಾವು ಸಜ್ಜೆ ಬೆಳೆಯನ್ನ ಅಥವಾ ಬಿಳುಸಿನ ಜೋಳನ ಬೆಳೆಯನ್ನ 4 ಸಾಲುಗಳಲ್ಲಿ ತಾಕಿನ ಸುತ್ತ ಬೆಳ್ಕೋಬೇಕು ತಡೆ ಬೆಳೆಯಾಗಿ. ಎರಡನೇದೇನಪ್ಪಾ ಅಂದ್ರೆ, ಬಿತ್ತನೆ ಹೋಗ್ಬೇಕಾದ್ರೆ ಗೌಚ್ ಅಂತ ಒಂದು ಇಮ್ಡಾಕ್ಲೋಪಿಡ್ ಕೀಟನಾಶಕ ಇದೆ. ಅದು ಏನಕ್ಕಪ್ಪ ಅಂದ್ರೆ ಈ ತ್ರಿಪ್ಸ್ನ ಹತೋಟಿ ಮಾಡ್ಲಿಕ್ಕೆ. ಸೊ ಅದನ್ನ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಿದ್ದೆ ಆದ್ರೆ ಗೌಚು 6-9 ಗ್ರಾಂ ಅಷ್ಟು ಬರುತ್ತೆ ಸರ್. ಅದು 40 kg ಅಷ್ಟೇ ಸಾಕಾಗುತ್ತೆ. ಅಂದ್ರೆ 6-9 mL ಇಮ್ಡಾಕ್ಲೋರ್ಪಿಡ್ 40 kg 45 kg ಬಿತ್ತನೆ ಬೀಜಕ್ಕೆ ಲೇಪನ ಮಾಡಿ ಬಿತ್ತನೆ ಮಾಡ್ಕೋಬೇಕಾಗುತ್ತೆ. ಅಷ್ಟು ಸಾಕಾಗುತ್ತೆ. ಸೊ ನಂತರ ಬಿತ್ತನೆ ಮಾಡ ಇಲ್ಲಿ ಇನ್ನೊಂದು ಗಮನವಹಿಸಬೇಕೇನಪ್ಪ ಅಂತಂದ್ರೆ, ಸಸಿಗಳ ಸಂಖ್ಯೆ ಜಾಸ್ತಿ ಮಾಡ್ಬೇಕು ಇಲ್ಲಿ. ಯಾಕಂದ್ರೆ ಒಂದ್ಸರಿ ರೋಗ ಬಂತು, ಆ ಗಿಡ ಕಂಪ್ಲೀಟ್ ಆಗಿ ಅದ್ರದ್ದು ಏನು ಬೆಳವಣಿಗೆ ಆಗಲ್ಲ. ಸೊ ಅದಕ್ಕೆ ಸಸಿಗಳ ಸಂಖ್ಯೆನೂ ಜಾಸ್ತಿ ಮಾಡಬೇಕಾಗುತ್ತೆ. ಈ ಸಸಿಗಳ ಸಂಖ್ಯೆ ಜಾಸ್ತಿ ಮಾಡೋದ್ರಿಂದ ರೋಗಗಳು ಸ್ಪ್ರೆಡ್ ಆಗೋದು, ಅಂದ್ರೆ ಈ ರೋಗಗಳು ಹರಡೋದು ಸ್ವಲ್ಪ ಹತೋಟಿ ತರಬಹುದು. ಅದೊಂದು ಎರಡನೇ ಪ್ರಮುಖವಾಗಿ. ಇನ್ನ ಸಿಂಪಡಣೆ ಬಂದಾಗ ರೋಗರಂತ ಔಷಧ ಬರುತ್ತೆ, ಡೈಮಿಥೋಯೇಟ್ ಅಂತ ಕರೀತಾರೆ, ಕೀಟನಾಶಕ. 1.7 mL 1 L ನೀರಿಗೆ ಹಾಕಿ ಸಿಂಪಡಣೆ ಮಾಡಬೇಕಾಗುತ್ತೆ. ಅಥವಾ ಇಮ್ಡಾಕ್ಲೋರ್ಪಿಡ್ ಸಹ 0.5 mL 1 L ನೀರಿಗೆ ಹಾಕಿ ಸಿಂಪಡಣೆ ಮಾಡ್ಕೋಬಹುದು. ಇಮ್ಡಾಕ್ಲೋರ್ಪಿಡ್ ಸಹ ಸಿಂಪಡಣೆ ಮಾಡ್ಕೋಬಹುದು. ಇವು ಮುಖ್ಯವಾಗಿ ಈ ಒಂದು ನೆಲಗಡಲೆಗೆ ಬರುವಂತ ರೋಗಗಳ ಬಗ್ಗೆ ಆಯಿತು. ಹೌದು ಸರ್. ಇನ್ನ ಕೀಟಗಳಿಗೆ ಬಂದ್ರೆ ಯಾವ ಕೀಟಗಳು ಪ್ರಾಮುಖ್ಯತೆ ಪಡ್ಕೊಂಡಿದ್ದಾವೆ ಅಂತ ಸರ್? ಕೀಟಗಳಲ್ಲಿ ನಾನು ಈ ರೋಗಗಳಂಗೆ ನಾವು ವಿಂಗಡಿಸಿದ್ವಿ, ಹಂಗೆ ಕೀಟಗಳಲ್ಲಿ 2 ವಿಂಗಡಣೆ ಮಾಡಬಹುದು. ಹೇಗೆ ಅಂತ, ಒಂದು ರಸಹೀರ ಅಂತ ಕೀಟಗಳು ಅಂತ ಒಂದು, ಇನ್ನೊಂದು ಎಲೆ ತಿನ್ನುವಂತ ಕೀಟಗಳು ಅನ್ನೋದು ಬರುತ್ತೆ. ಇನ್ನ ರಸಹೀರ ಅಂತ ಕೀಟಗಳಲ್ಲಿ ಅಂತ ನೀವು ನನಗೆ ಚರ್ಚೆ ಮಾಡಿಸಿದ್ದೆ ಆದ್ರೆ, ಈಗಲೇ ಹೇಳಿದೆ ನಾನು ತ್ರಿಪ್ಸ್ ಅಂತ ಬರುತ್ತೆ, ಅದನ್ನ ಸೇರಿಸ್ಕೊಂಡು ಲೀಫ್ ಆಪರ್ಸ್ ಅಂತ ಬರೀ ಲೀಫ್ ಆಪರ್ಸ್ ಅಂತ ಬರುತ್ತೆ, ಜಿಗಿ ಹುಳುಗಳು ಅದಲ್ಲದೇ ಎಫಿಡ್ಸ್ ಅಂತ ಕರಿ ಸೀಡೆ ಅಂತ ಕರೀತಾರಲ್ಲ, ಅದನ್ನು ಸಹ ಇದರಲ್ಲಿ ಹೇನುಗಳು ಏನು ಕರಿ ಸೀಡೆ ಅಥವಾ ಎಫಿಡ್ಸ್ ಅಂತ ಕರೀತಾರೆ. ಇವು ಪ್ರಮುಖವಾಗಿರುವಂತ ರಸ ಇರೋಂತ ಕೀಟಗಳು. ಅದು ಬಿಟ್ಟರೆ ಎಲೆ ತಿನ್ನಲು ಹಸಿರು ಹುಳ ಅಂತ ಬರುತ್ತೆ, ಅದನ್ನ ಹೆಲಿಕೋರ್ಪ ಅಂತ ಕರೀತಾರೆ. ಇನ್ನೊಂದು ಇದು ಟೊಬ್ಯಾಕೋ ಕಟ್ವರ್ಮ್ ಅಂತ ಕರೀತಾರೆ, ಸ್ಪೋಡಾಪ್ಟರ್ ಅಂತ ಕರೀತಾರೆ. ಸೊ ಅದ್ ಬಿಟ್ರೆ ಕೆಂಪು ತೈಲ ಕಂಬಳುಗಳು ಬಹಳ ಪ್ರಮುಖವಾಗಿರೋಂತ ಇಲ್ಲಿ ಕೀಟ. ಅದಲ್ಲದೆ ಇನ್ನೊಂದು ಕೀಟ ಇದೆ, ಅದು ಬೇರು ಗೊಣ್ಣೆ ಹುಳು ಅಂತ ಕರೀತಾರೆ, ಪ್ರಮುಖವಾಗಿರುವಂತ ಶೇಂಗಾದಲ್ಲಿ ಪ್ರಾಮರದಲ್ಲಿ ಅಂತ ಕಾಣುವಂತದ್ದು ಕೀಟಗಳು. ಈ ಮೂರು ಪ್ರಮುಖವಾದ ಕೀಟಗಳ ಒಂದು ಇದನ್ನ ನಾವು ಗುಂಪನ್ನ ನಾವು ನೋಡಬಹುದು. ಈ ರಸ ಇರುವ ಕೀಟಗಳು ಮುಖ್ಯವಾಗಿ ಯಾವ ರೀತಿ ತೊಂದರೆ ಕೊಡ್ತವೆ ಅಂತ ಸರ್? ರಸ ಇರುವಂತ ಕೀಟಗಳು ಅನ್ನೋದಾದ್ರೆ ಬೆಳೆಯ ಎಲ್ಲಾ ಹಂತದಲ್ಲೂ ಕಾಣುತ್ತೆ, ಬಟ್ ಇದ್ರದ್ದು ಒಂದು ಪರಿಣಾಮ ಮ್ಯಾಕ್ಸಿಮಮ್ ಆಗಿ ನಮಗೆ 40-50 ದಿನ ಒಳಗಡೆನೆ ಕಾಣುತ್ತೆ. ಯಾಕಪ್ಪ ಅಂದ್ರೆ ರಸ ಹೀರೋದ್ರಿಂದ ಪತ್ರ ಹರಿದು ಕಡಿಮೆ ಆಗಿಬಿಟ್ಟು ಬೆಳೆ ಕುಂಠಿತಗೊಳ್ಳುತ್ತೆ, ಬೆಳೆ ಇದು ಕುಂಠಿತಗೊಳ್ತಾ ಹೋಗುತ್ತೆ. ಸೊ ಹಾಗಾಗಿ ನಮಗೆ ಬೆಳೆ ಕುಂಠಿತಗೊಂಡು ಅದರಲ್ಲಿ ಇಳುವರಿ ಕೆಳಮುಖವಾಗ್ತಾ ಹೋಗುತ್ತೆ. ಉದಾಹರಣೆಗೆ ಸರ್, ಈಗ ತ್ರಿಪ್ಸ್ ಅಂತ ಹೇಳಿದ್ವಿ, ಅದಿಲ್ಲಿ ತ್ರಿಪ್ಸ್ ನುಸಿ ಅಂತಲೂ ಸಹ ಅದನ್ನ ಆಡು ಭಾಷೆಯಲ್ಲಿ ಹರಡುತ್ತೆ, ನಂಜು ರೋಗನೂ ಹರಡುತ್ತೆ. ಅದ್ರ ಜೊತೆಗೆ ರಸ ಹೀರಂತ ಎಲೆಗಳ ಮೇಲೆ ಚುಕ್ಕಿ ಚುಕ್ಕಿ ಚುಕ್ಕಿ ಚುಕ್ಕಿ ವೈಟ್ ಅಂದ್ರೆ ಸ್ಪೆಕ್ಸ್ ಅಂತ ಸ್ಪಾಟ್ಸ್ ಬಿಳಿ ಬಿಳಿ ಬಿಳಿ ಬಿಳಿ ಮಚ್ಚೆ ಮಚ್ಚೆ ಮಚ್ಚೆ ಕಾಣ್ತಾ ಇರುತ್ತೆ. ಸೊ ಇದರಲ್ಲಿ ಇದೆ, ಇದರಲ್ಲಿ ತಿಳಿಸಿ ಚಿಹ್ನೆ ನೋಡಿ ಮಾಡ್ಕೋಬಹುದು. ಇನ್ನು ಕರಿಸಿಡೆ ಅಂತ ಬಂದಾಗ ನಿಮ್ಗೆಲ್ಲ ಗೊತ್ತೇ ಇದೆ, ಅದೇನಪ್ಪಾ ಅಂದ್ರೆ ಹೆಂಗೆ ನಾವು ಅಲಸಂದೆ ಆಗಿರ್ಬೋದು ಬೇರೆ ಬೇರೆ ಈ ಬೇರೆ ಅದ್ರ ಎಲ್ಲಂಗಪ್ಪ ಅಂದ್ರೆ ಎಲ್ಲ ತುದಿ ಮೇಲೆ ಎಲ್ಲ ಹೋಗಿ ಒಂದೇ ಮುತ್ಕೊಂಡ್ಬಿಟ್ಟಿರುತ್ತೆ. ಅದನ್ನ ನೋಡ್ಬಿಟ್ಟು ನಾವು ಹೌದು ಸಸಿ ಏನೋ ಅಥವಾ ಕರಿ ಏನು ಅಥವಾ ಏನುಗಳು ಅಥವಾ ಕರಿಸೀಡೆ ಅಂತ ಬಂದಿದೆ ಅನ್ನೋದು ಅದನ್ನು ಸಹ ನಾವು ಲಕ್ಷಣ ಗುರುತಿಸಬಹುದು. ಸೊ ಕರಿಸೀಡೆ ಅಂತ ಬಂದಾಗ ಯಾವಾಗ ರಸ ಇರುತ್ತೆ ಅಲ್ಲಿ ಅಂಟಿ ಅಂತ ಜಿಗಿ ಉದುರೋಗಿರುತ್ತೆ, ಅದನ್ನ ಉಳ್ಕೊಂಬಿಟ್ಟು ಇರುವೆಗಳು ಗೊದ್ದಗಳು ಬರೋಂಥದ್ದು ಬೇರೆ ರೋಗಗಳು ಹರಡಂಥದ್ದು ಆಗುತ್ತೆ. ಇನ್ನು ಮೂರನೇ ಎಲೆ ಇನ್ನೊಂದು ಜಿಗಿ ಹುಳು ಅಂತ ನಾವು ಆ ಜಿಗಿ ಹುಳುಗಳು ಹಸಿರು ಹುಳು ಜಿಗಿ ಹುಳು ಯಾವ ರೀತಿ ಹಿಂಗೆ ರಸ ಇರುತ್ತೆ ತ್ರಿಪ್ಸ್ ಆಗ್ತಿವಿ ಎಫಿಟ್ಸ್ ಅದು ಸಹ ರಸ ಇರ್ಬಿಟ್ಟು ಬೆಳೆನ ಕುಂಠಿತ ಉಳಿಸ್ತವೆ. ಈ ರೀತಿಯ ಚಿಹ್ನೆಗಳನ್ನ ನೋಡ್ಬಿಟ್ಟು ನಾವು ನಿಯಂತ್ರಣ ಕ್ರಮ ಕೈಗೊಳ್ಳಬೇಕು ತಗೋಬೇಕಾಗುತ್ತೆ. ಸೊ ಇಲ್ಲಿ ನಿಯಂತ್ರಣ ಕ್ರಮಗಳು ಅಂತ ಬಂದಾಗ ಪ್ರಮುಖವಾಗಿ ನಾವು ಅಲ್ಲೇ ಏನು ಇದಕ್ಕೆ ನಂಜು ರೋಗಕ್ಕೆ ನಾವು ಸಿಂಪಡಣೆ ಗೌಚು ಏನು ಟ್ರೀಟ್ಮೆಂಟ್ ಕೊಟ್ಟವಲ್ಲ ಅದೇ ರೀತಿ ಇಲ್ಲೂ ಕೂಡ ಕೊಡಬಹುದು. ಇಲ್ಲೂ ಸಹ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡ್ಕೋಬಹುದು. ಇಮ್ಡಾಕ್ಲೋಪ್ರಿಡ್ನ ಗೌಚು ಅಂತ ಹೆಸರಲ್ಲಿ ಬರುತ್ತೆ, ಇಮ್ಡಾಕ್ಲೋಪ್ರಿಡ್ನ ಅದನ್ನ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡ್ಕೋಬಹುದು. ಇಲ್ಲಿ ಎರಡನೇ ಪ್ರಮುಖವಾಗಿ ಅಂಶ ಇಲ್ಲಿ ನಾವು ಗುರುತಿಸಬೇಕಾದೇನಪ್ಪಾ ಅಂದ್ರೆ ಅಲ್ಲಿ ಅಲ್ಲಿ ಅಲ್ಲಿ ಈಗ ಇತ್ತೀಚಿನ ದಿನಗಳಲ್ಲಿ ನಾವು ಅಂಟು ಮೋಹಕ ಬೆಳೆಗಳನ್ನ ಕಟ್ತೇವೆ, ಹಳದಿ ಅಂಟು ಮೋಹಕ ಬೆಳೆಗಳು. ಸೊ ಅದು ಕಟ್ಟಿದ್ದೆ ಆದ್ರೆ ಎಲ್ಲಿ ನಮ್ಗೆ ಹಳದಿ ಬಣ್ಣದ ಮೋಹಕ ಬೆಲೆ ಕಾಣುತ್ತೆ ಎಲ್ಲಾ ರಸ ಇರುವಂತ ಕೀಟಗಳು ಹೋಗ್ಬಿಟ್ಟು ಆ ಹಳದಿ ಅಂಟಿಗೆ ಮೆತ್ಕೊಳ್ಳುತ್ತೆ. ಸೊ ಮೆತ್ಕೊಂಡ್ಬಿಟ್ಟು ಅದನ್ನ ನಮ್ಗೆ ಹರಡಂತದ್ದು ಅಥವಾ ಅದ್ರದ್ದು ಅದ್ರ ಎಫೆಕ್ಟ್ ಪರಿಣಾಮ ಕಡಿಮೆ ಕುಗ್ಗಿಸುತ್ತೆ. ಸೊ ಸಿಂಪಡಣೆಗೆ ನಾವು ಅಲ್ಲೇ ಹೇಳಿದೀನಿ ಅವಾಗಲೇ ಡೈಮೆಥೋಟ್ 1.7 ml ಆಗಿರ್ಬೋದು, ಇಮ್ಡಾಕ್ಲೋರ್ಪಿಡ್ ಅರ್ಧ ಮಿಲಿ ಒಂದು ಲೀಟರ್ ಹಾಕಿ ಸಿಂಪಡಣೆ ಮಾಡಿ ಇಂಥ ಕೀಟಗಳನ್ನ ಹತೋಟಿ ಮಾಡ್ಕೋಬಹುದು ಸರ್. ಇದು ಮುಖ್ಯವಾಗಿ ರಸ ಹೀರುವ ಕೀಟಗಳು. ಹೌದು ಸರ್, ಹೌದು. ಇನ್ನೊಂದು ಎಲೆ ತಿನ್ನುವಂತ ಕೀಟಗಳು ಸರ್. ಎಲೆ ತಿನ್ನುವಂತ ಕೀಟದಲ್ಲಿ ಪ್ರಮುಖವಾಗಿ ಮೂರು ಕೀಟ ಇದೆ, ಒಂದು ಹೆಲಿಕೋರ್ಪ ಹಸಿರುಳ ಅಂತ ಕರೀತಾರೆ, ಇನ್ನೊಂದು ಸ್ಪೋಡಾಪ್ಟ್ರ, ಇನ್ನೊಂದು ರೆಡ್ ಹೆರಿ ಕ್ಯಾಟರ್ಪಿಲರ್ ಅಂತ ಕರೀತಾರೆ. ಅದನ್ನ ಬಹಳ ಪ್ರಮುಖವಾಗಿ ಮುಂಚೆ ದಿನಗಳಲ್ಲಿ ಬಹಳ ಹೆಚ್ಚಾಗಿ ಅದು ಗಮನಿಸ್ತದೆ, ಈಗಿನ ಕ್ರಮೇಣವಾಗಿ ಅದನ್ನ ಕಡಿಮೆ ಆಗ್ತದೆ. ಈಗಿನ ಪ್ರೆಸೆಂಟ್ ಸಿಚುವೇಶನ್ ಇದು ವಾಸ್ತವ ಸ್ಥಿತಿಯಲ್ಲಿ ಈಗ ಹಸಿರು ಹುಳುಗಳು ಜಾಸ್ತಿ ಇದೆ. ಸೊ ಹೊರಗಡೆ ನೀವು ತಾಕಿ ಹೋದ ತಕ್ಷಣ ಸಾಕು ಎಲ್ಲಾ ಎಲೆ ಮೇಲೆ ಚುಕ್ಕಿ ಚುಕ್ಕಿ ಚುಕ್ಕಿ ರಂಧ್ರ ರಂಧ್ರ ರಂಧ್ರ ರಂಧ್ರ ಕಾಣ್ತಾ ಇರುತ್ತೆ, ಕೊರ್ದಿರುತ್ತೆ. ನೀವು ಎಲ್ಲಿ ಹುಡುಕಿದ್ರು ಒಂದು ಹುಳ ಕಾಣಲ್ಲ. ಓಹೋ, ಅಂದ್ರೆ ಎಲ್ಲ ಅಡ್ಕೊಂಡೋಗಿರುತ್ತೆ. ಸಾಯಂಕಾಲ ಮಾತ್ರ 4 ಗಂಟೆ ಮೇಲೆ ಸಾಯಂಕಾಲಕ್ಕೆ ಅದು ಹೊರಗಡೆ ಬರುತ್ತೆ, ಅವಾಗ ಮಾತ್ರ ಅದು ಅದರ ಹಾವಳಿ ಸ್ಟಾರ್ಟ್ ಮಾಡುತ್ತೆ. ಸೊ ರಾತ್ರಿ ಎಲ್ಲ ಮೇಯುತ್ತೆ, ಬೆಳಿಗ್ಗೆ ಹೋದ ತಕ್ಷಣ ಮತ್ತೆ ಮಣ್ಣಿನೊಳಗೆ ಅಡ್ಕೊಳ್ತಾರೆ. ನಿಯಂತ್ರಣ ಹೇಗೆ ಅಂತ ಇದನ್ನ ನಿಯಂತ್ರಣ ಮಾಡೋದು ಬಹಳ ಬಹಳ ಕೇರ್ಫುಲ್ ಆಗಿ ಮಾಡಬೇಕು. ಇದನ್ನ ಏನ್ ಮಾಡಬೇಕು ಅಂದ್ರೆ ಸಾಯಂಕಾಲ ಟೈಮು ನಾವು ಹುಳ 4 ಗಂಟೆ ಮೇಲೆ ಬರೋದ್ರಿಂದ 4 ಗಂಟೆ ಸಾಯಂಕಾಲ ನಾವು ಸಿಂಪಡಣೆ ತಗೋಬೇಕಾಗುತ್ತೆ. ಸೊ ಇಲ್ಲಿವರೆಗೆ ಸಿಂಪಡಣೆಗೆ ಬೇಕಾದಷ್ಟು ಔಷಧಿ ಉಳಿದಾವೆ. ಸೊ ಅದನ್ನ ಔಷಧಿ ಮಾಡ್ಕೋಬೇಕಂದ್ರೆ ಕ್ಲೋರೋಪೈರಫಾಸ್ 2 ml ಆಗಿರ್ಬೋದು ಅಥವಾ ಕ್ವಿನಾಲ್ಫಾಸ್ 2 ml ಹಾಕಿ ಸಿಂಪಡಣೆ ಮಾಡ್ಕೊಂಡಿದ್ದಾದ್ರೆ ಸಂಪೂರ್ಣವಾಗಿ ಹತೋಟಿ ನಾವು ಮಾಡಬಹುದು ಈ ಹಸಿರುಳನ್ನ. ಅದೇ ರೀತಿ ಸ್ಪೋಡಾಪ್ಟರ್ನು ಸಹ ಅದೇ ರೀತಿ ಬರುತ್ತೆ, ಅದಕ್ಕೂ ಸಹ ಇದೇ ರೀತಿ ಸಿಂಪಡಣೆಯನ್ನು ನಾವು ಸಂಜೆ ಹೊತ್ತು ಮಾಡಬಹುದು. ಬಟ್ ಇನ್ನೊಂದೇನಪ್ಪಾ ಅಂದ್ರೆ ಇಲ್ಲಿ ಒಂದು ವಿಷಪಾಷಣ ಅಂತ ಒಂದು ಸಹ ಮಾಡಬಹುದು. ವಿಷಪಾಷಣ ಹೆಂಗ್ ಮಾಡ್ತೀವಿ, ಕಷ್ಟ ಏನಂತ ತೊಂದರೆ ಏನು ರೈತರು ಪಡೋದ್ಬೇಕಾಗಿಲ್ಲ. ಹೆಂಗೆ ಈ ಗೋಧಿ ಹಿಟ್ಟಾಗಿರ್ಬೋದು ಅಥವಾ ಅಕ್ಕಿ ಹಿಟ್ಟಾಗಿರ್ಬೋದು, ಒಟ್ಟು ಅಂತ ಕರೀತಾರಲ್ಲ, ಅದನ್ನ ನಾವು ರಾತ್ರಿ ತೌಡು ಅಂತ ಕರಿತೀವಲ್ಲ, ಅದು ಅದನ್ನ ಸ್ವಲ್ಪ ಸ್ಮೂತ್ ಮಾಡಿ ಅಂದ್ರೆ ಅದನ್ನ ನೆನೆ ಇಟ್ಬಿಟ್ಟು ಒಂದು ರಾತ್ರಿ ಪೂರ್ತಿ ನೆನೆ ಇಟ್ಟು ಅದನ್ನೆಲ್ಲ ಅಲ್ಲಿನ ನೀರು ಸೋಸ್ಬಿಟ್ಟು ಅದರಲ್ಲಿ ಬೆಲ್ಲ ಮತ್ತೆ ಬೇಕಾದಂತ ಔಷಧಿ, ಇದರಲ್ಲಿ ಮುಂಚೆ ಮಿಥೋಮಿಲ್ ಅಂತ ಔಷಧಿ ಹೇಳ್ತಿದ್ವಿ ಅದೀಗ ಸಂಪೂರ್ಣವಾಗಿ ಬ್ಯಾನ್ ಮಾಡಿದ್ದಾರೆ. ಸೊ ಅದ್ರ ಬದಲಿ ನಾವು ಕರೋಜನ್ ಅಂತ ಒಂದು ಔಷಧಿ ಬರುತ್ತೆ, ಅದನ್ನ 5 ml 1 kg ಮಿಶ್ರಣಕ್ಕೆ ಮಿಶ್ರಣ ಮಾಡ್ಬಿಟ್ಟು ಉಂಡೆ ಕಟ್ಬಿಟ್ಟು ಅಲ್ಲಿ ಅಲ್ಲಿ ಇಟ್ಟಿದ್ದೆ ಆದ್ರೆ ಈ ಬೆಲ್ಲ ಮತ್ತೆ ಹೊಟ್ಟಿನ ವಾಸನೆಗೆ ಮತ್ತೆ ಔಷಧಕ್ಕೆ ಬಂದ್ಬಿಟ್ಟು ತಗಲ್ಬಿಟ್ಟು ಹುಳ ಎಲ್ಲ ಸಿಂಪಡಣೆ ಮಾಡಬಹುದು. ವಿಷಪಾಷಣಕ್ಕೆ ಸಹ ಮೊನೊಕ್ರೋಟೋಫಾಸ್ ಉಪಯೋಗಿಸ್ಕೋಬಹುದು. 5-10 ml ವರೆಗೂ 1 kg ಮಿಶ್ರಣಕ್ಕೆ ಮಿಶ್ರಣ ಮಾಡಿಬಿಟ್ಟು ಅದು ಸಹ ಉಪಯೋಗಿಸ್ಕೋ. ಮಿಶ್ರಣ ಮಾಡ್ಕೊಂಡು ಎಲ್ಲೆಲ್ಲಿ ಇಡಬೇಕಾಗತ್ತ ಸರ್? ಇದನ್ನ ಜನರಲಿ ಬದುಗಳ ಮಧ್ಯಭಾಗದಲ್ಲಿ ಇಡಬೇಕಾಗುತ್ತೆ. ಸೊ ಒಂದು ಆಲ್ಟರ್ನೇಟಿವ್ ಬದು 3-4 ಬದಿ ಒಂದೊಂದು ಆದ್ಮೇಲೆ ಒಂದೊಂದು ಉಂಡೆ ಉಂಡೆ ಕಟ್ಬಿಟ್ಟು ಸಾಲುಗಳು ಬಿಟ್ಟು ಇಡ್ತಾ ಹೋದ್ರೆ ಅವು ಹುಳುಗಳಿಗೆ ಕ್ರಮೇಣವಾಗಿ ಸುವಾಸನೆ ಬರುತ್ತೆ. ಅದರಲ್ಲಿ ವಿಷ ಇರೋದು ಗೊತ್ತಾಗಲ್ಲ, ಸುವಾಸನೆ ಅದು ತಿಂದ್ಬಿಟ್ಟು ಸೊ ಅಲ್ಲೇ ಅವು ನಶಿಸಿ ಹೋಗ್ತವೆ. ಇಲ್ಲಿ ರೈತರು ಒಂದು ಗಮನಿಸಬೇಕಾಗಿರೋದೇನಪ್ಪ ಅಂದ್ರೆ ನಾವು ಎಲ್ಲಿ ಹೊಟ್ಟಿಟ್ಟಿರ್ತೀವಿ ವಿಷಪಾಷಣ ಇಟ್ಟಿರ್ತೀವಿ ಅಂತ ಕಡೆ ಯಾವ್ದೇ ರೀತಿ ಕುರಿ ಮೇಕೆ ದನ ಹಸು ಕೋಳಿಗಳು ಹೋಗ್ದಂಗೆ ನಾವು ನೋಡ್ಕೋಬೇಕಾಗುತ್ತೆ. ಅದು ಬಹಳ ಬಹಳ ಮುಖ್ಯವಾಗಿರುವಂತದ್ದು. ಇನ್ನೊಂದು ಸುರುಳಿ ಪೂಚೆ ಅಂತ ಕೇಳ್ತಾ ಇರ್ತೀವಿ. ಸುರುಳಿ ಪೂಚೆನೂ ಬಹಳ ಪ್ರಮುಖವಾದಂತ ಒಂದು ಎಲೆ ತಿನ್ನುವ ಕೀಟ ಅದು. ಇತ್ತೀಚಿನ ದಿನಗಳಲ್ಲಿ ಅದು ಜಾಸ್ತಿ ಆಗ್ತಾ ಇದೆ. ಯಾವಾಗ ನಮಗೆ ಮಳೆ ಕಡಿಮೆ ಆಗುತ್ತೆ, ಸಮ್ಮರ್ ಜಾಸ್ತಿ ಆಗುತ್ತೆ, ಸೊ ಅವಾಗ ಈ ಸುರುಳಿ ಪೂಚಿ ಹಾವಳಿ ಜಾಸ್ತಿ ಆಗುತ್ತೆ. ಅದು ಸ್ವಲ್ಪ ಈ ಒಣ ವಾತಾವರಣದಲ್ಲಿ ಜಾಸ್ತಿ ಆಗುತ್ತೆ. ಅದನ್ನ ನಾವೆಲ್ಲ ಇದು ಬೆಂಕಿ ಸೀಡೆ ಅಂತಾನು ಕರೀತಾರೆ. ಬೆಂಕಿ ಸೀಡೆ ಅಂತ ಕರೀತಾರೆ. ನೀವೀಗ ತುಮಕೂರು, ಚಳ್ಳಕೆರೆ, ಶಿರಾ, ಈ ಪಾವಗಡ ಇಂಥ ಏರಿಯಾದಲ್ಲಿ ನೀವು ನೋಡಿದ್ದೆ ಆದ್ರೆ ಸುರುಳಿ ಪೂಚೆ ಬೆಂಕಿ ಸೀಡೆ ಅಂತ ಕರೀತಾರೆ. ಅಲ್ಲಿ ನಾವು ಬೇರೆ ರೀತಿ ಕನ್ಫ್ಯೂಸ್ ಮಾಡ್ಕೋಬಾರ್ದು. ಎಲೆಯನ್ನ ಒಂದಕ್ಕೊಂದು ಸೇರಿಸ್ಬಿಟ್ಟು ಒಂದು ಇದು ಮಾಡ್ಕೊಂಬಿಟ್ಟು, ಅದಕ್ಕೆ ಒಂದು ಗೂಡು ಟೈಪ್ ಮಾಡ್ಕೊಂಬಿಟ್ಟು ಒಳಗಡೆ ಸೇರಿಬಿಟ್ಟು ಪತ್ರ ಹರಿದ್ ಕೆರೆದ್ಬಿಟ್ಟು ಕೋಶಗಳಾಗಿ ಅಲ್ಲೇ ಅದು ಅದು ಆಗುತ್ತೆ. 20-25 ದಿನ ಆದ್ಮೇಲೆ ಕೋಶದಿಂದ ಹೊರಗೆ ಬಂದ್ಬಿಟ್ಟು ಚಿಟ್ಟೆಯಾಗಿ ಮತ್ತೆ ಅದರ ಸಂತತಿ ಸ್ಟಾರ್ಟ್ ಮಾಡುತ್ತೆ. ಮೇಲ್ಗಡೆ ನೋಡಿದಾಗ ಒಂಥರ ಸುಟ್ಟಂಗ್ ಸುಟ್ಟಂಗ್ ಕಾಣುತ್ತೆ. ಬೆಂಕಿ ಸೀಡೆ, ಬೆಂಕಿ ಸೀಡೆ ಅಂತ ಕರೀತಾರೆ. ಸುಟ್ಟು ಹೋಗಿರೋ ರೀತಿಯಲ್ಲಿ ಅದನ್ನು ಬೆಂಕಿ ಸೀಡೆ ಅಂತ ಕರೀತಾರೆ. ಮತ್ತೆ ಈ ಹುಳುಗಳು ಒಳಗಡೆ ಸೇರ್ಕೊಂಡಿರೋದ್ರಿಂದ ಹೆಂಗ್ ಸಿಂಪರಣೆ ಮಾಡೋದು? ಅದನ್ನ ಇಲ್ಲಿ ಬಹಳ ರೈತರು ಅದನ್ನ ಗಮನಿಸ್ಬೇಕು. ನಾವು ಕ್ಲೋರೋಪೈರಿಫಾಸ್ ಫಸ್ಟ್ ಮಾಡಿ ಸಿಂಪರಣೆ ಮಾಡೋದ್ರಿಂದ ಯಾವಾಗ ಹುಳ ಒಳಗಿರುತ್ತೆ, ಎಲೆ ಮುಚ್ಕೊಂಡಿರುತ್ತೆ, ಅದಕ್ಕೆ ಔಷಧಿಗಳು ಅದಕ್ಕೆ ತಗಲೋದಿಲ್ಲ. ಇಂಥ ಕಡೆ ನಾವು ಹುಷಾರಾಗಿ ನಾವು ಮಾಡಬೇಕಾಗುತ್ತೆ. ಎಂಥ ಔಷಧಿಗಳನ್ನ ಕೀಟನಾಶಕ ಇಲ್ಲಿ ಸಿಂಪರಣೆ ಮಾಡಬೇಕಪ್ಪ ಅಂದ್ರೆ ಕೀಟನಾಶಕಗಳು ಆವಿ ರೂಪದಲ್ಲಿ ಆಗಿ ಎಫೆಕ್ಟ್ ಕೊಡಬೇಕು. ಯಾಕಪ್ಪ ಅಂದ್ರೆ ಮುಚ್ಕೊಂಡಿರೋದ್ರಿಂದ ಆವಿ ರೀತಿಯಾಗಿರುವಂತಹ ಔಷಧಿಗಳು ಹಾಕಿದ್ದೆ ಆದ್ರೆ ಆ ಆವಿ ಆ ಒಂದು ಸುರುಳಿಯ ಒಳಗಡೆ ಹೋಗಿ ಕೀಟಗಳನ್ನ ಹತೋಟಿ ಮಾಡುತ್ತೆ. ಅಂತ ಕೀಟನಾಶಕಗಳಲ್ಲಿ ಚೆನ್ನಾಗಿರುವಂತಹ ಕೀಟನಾಶಕ ನುವಾನ್ ಅಂತ ಡೈಕ್ಲೋರೋವಾಸ್ ಅಂತ ಹೆಸರು ಬರುತ್ತೆ. ಅದು 2 ml 1 liter ನೀರಿಗೆ ಸಿಂಪರಣೆ ಮಾಡಬಹುದು. ಈ ಪ್ರಾಯೋಗ ಹಂತದಲ್ಲಿ ಈಗ ನಮಗೆ ಸಂಶೋಧನೆ ಪ್ರಕಾರ ತಿಳಿದು ಬಂದಿರೋದಲ್ಲಿ ಲ್ಯಾಮ್ಡೋ ಸೈಲೇತಿರಿನ ಅಂತ ಒಂದು ಔಷಧಿ ಬರುತ್ತೆ, ಕರಾಟೆ ಹೆಸರಲ್ಲಿ ಸಿಗುತ್ತೆ. ಅದನ್ನ 1 ml 1 liter ನೀರಿಗೆ ಹಾಕಿ ಸಿಂಪರಣೆ ಮಾಡಿದ್ದೆ ಸುರುಳಿ ಪೂಜೆನ ನಾವು ಹತೋಟಿ ಮಾಡ್ಕೋಬಹುದು. ಇನ್ನೊಂದು ತಿಳಿಸಿದ್ದು ಬೇರು ತಿನ್ನುವಂತ ಹುಳು ಅಂತ. ಬೇರು ತಿನ್ನ ಅಂತ ಹುಳು ಇದು ಹೇಗೆ ತೊಂದರೆ ಕೊಡುತ್ತೆ, ಹೇಗೆ ಹತೋಟಿ ಮಾಡೋದು ಅಂತೀರಿ? ಸೊ ಬೇರು ತಿನ್ನ ಹುಳು ಇದೆಯಲ್ಲ, ಇದು ಬಹಳಷ್ಟು ಮಟ್ಟಿಗೆ ಈಗ ಎಲ್ಲಿ ನಮ್ಗೆ ಮೇ ತಿಂಗಳು ಇದನ್ನ ಮೇ ಬಿಟ್ಲಸ್ ಅಂತಾನು ಕರೀತಾರೆ. ಪ್ರಾರಂಭದಲ್ಲಿ ಮುಂಗಾರು ಸ್ಟಾರ್ಟಿಂಗ್ ಆದ ತಕ್ಷಣ ಈ ನಮ್ಗೆಲ್ಲ ನೋಡ್ಬೋದು ಸರ್, ಕರೆಂಟಿನ ಬೆಳಕು ಬಿದ್ದ ತಕ್ಷಣ ಎಲ್ಲ ಹುಳ ಹರಡ್ತಾ ಇರ್ತದೆ. ಸೊ ಅಲ್ಲಿಂದ ಬಂದಿರೋಂತ ಹುಳುಗಳು ಒಂದೇ ದಿನದಲ್ಲಿ ತನ್ನ ಒಂದು ಚಟುವಟಿಕೆ ಕಾರ್ಯ ಮುಗಿಸ್ಕೊಂಡ್ಬಿಟ್ಟು ಮತ್ತೆ ಹೋಗಿ ಅದೇ ಮಣ್ಣಿಗೆ ಸೇರ್ಬಿಟ್ಟು ಅಲ್ಲಿ ಅದ್ರ ಮೊಟ್ಟೆ ಇಟ್ಬಿಟ್ಟು ಅದ್ದು ಸಂತತಿ ಸ್ಟಾರ್ಟ್ ಮಾಡುತ್ತೆ. ಸೊ ಯಾವಾಗ ಬಿತ್ತನೆ ಕಾರ್ಯಕ್ರಮ ಆಗುತ್ತೆ, ಬಿತ್ತ ತಕ್ಷಣ ನಮ್ಗೆಲ್ಲ ಗೊತ್ತಿದೆ ವೈಜ್ಞಾನಿಕವಾಗಿ, ಬಿತ್ತ ತಕ್ಷಣ ಈ ಬೇರುಗಳಿಂದ ಕೆಲವು ವಸ್ತುಗಳು ಲೀಕೇಜ್ ಆಗ್ತವೆ, ಅಂದ್ರೆ ಸವಿಸ್ತವೆ. ಆ ಸವಿಸಿರೋ ವಾಸನೆಗೆ ಇವು ಮೊಟ್ಟೆ ಒಳ್ಕೊಂಡ್ಬಿಟ್ಟು ಹುಳುಗಳು ಹತ್ರ ಬಂದ್ಬಿಟ್ಟು ಅದನ್ನ ತಿನ್ನಕ್ ಸ್ಟಾರ್ಟ್ ಮಾಡಿ ಕಟ್ ಮಾಡುತ್ತೆ, ಬೇರೆ ಬೇರೆ ಕಟ್ ಮಾಡುತ್ತೆ. ಸೊ ಇದನ್ನ ಬೇರು ಕಟ್ ಮಾಡುವಂತ ಬಿರು ತಿನ್ನುವಂತ ಹುಳು ಅಥವಾ ಗೊಣ್ಣೆ ಹುಳು ಅಂತಾನು ಇದನ್ನ ಕರೀತಾರೆ. ಯಾಕೆ ಗೊಣ್ಣೆ ಹುಳು ಅಂತ ಕರೀತಾರೆ ಅಂದ್ರೆ ಇದು ಬೆಳವಣಿಗೆ ದೊಡ್ಡದಾಗ್ಬಿಟ್ಟು ಅಂದ್ರೆ ಸಿ ಚಂದ್ರಾಕಾರ ಗೊಣ್ಣೆ ರೀತಿಯಾಗಿರುವಂತ ಬಹಳ ತೆಳುವಾಗಿರುವಂತ ಪರೇ ರೀತಿಯಾಗಿರೋ ದ್ರವ ರೂಪದಲ್ಲಿರುವಂತ ಒಂದು ಕೀಟಗಳನ್ನ ಕಾಣಿದ್ರೆ ಇದನ್ನ ಗೊಣ್ಣೆ ಹುಳು ಅಂತಾನು ಸಹ ಕರೀತಾರೆ. ಸೊ ಹತೋಟಿ ಮಾಡ್ಬೇಕಪ್ಪ ಇಲ್ಲ ಏನಾಗಿದೆ ಅಂದ್ರೆ, ಮೇ ತಿಂಗಳಲ್ಲಿ ಇದು ಹಾವಳಿ ಜಾಸ್ತಿ ಆಗಿರೋದ್ರಿಂದ ಮೇ ತಿಂಗಳಲ್ಲಿ ತಾಕ್ಗಳಲ್ಲಿ ನಾವು ಪೆಟ್ರೋಮಾಕ್ಸ್ ಆಗಿರ್ಬೋದು ಅಥವಾ ಬೆಳೆ ದೀಪಗಳು ಹಾಕಿಸ್ಬಿಟ್ಟು ಅಂತ ಅಡಲ್ಟ್ಸ್ ಏನು ಈ ಪ್ರೌಢಾವಸ್ಥಾ ಇರುವಂತ ಕೀಟಗಳನ್ನ ಆಯ್ದು ಬಿಟ್ಟು ಅದನ್ನ ಹತೋಟಿ ಮಾಡಿದ್ದೆ ಆದ್ರೆ ಅಷ್ಟು ಮಟ್ಟಿಗೆ ಇರೋಂತ ಮಟ್ಟಗಳು ನಾವು ನಶಸ್ ಮಾಡ್ದಂಗೆ ಆಗುತ್ತೆ. ಇನ್ನು ಎರಡು ಮಾಡಕ್ ಆಗಲ್ಲ ಅನ್ನೋದ್ರಲ್ಲಿ ನಾವು ಮಾಗಿ ಉಳುಮೆಗೆ ಹೋಗಿದ್ದೆ ಆದ್ರೆ ಅಲ್ಲೂ ಸಹ ಇದರದ್ದು ಹತೋಟಿ ಆಗುತ್ತೆ. ಸೊ ಮೂರನೇದು ಹತೋಟಿ ಮಾಡ್ಲಿಕ್ಕೆ ಆಗಲ್ಲ, ಅಲ್ಲೇ ಬಂದ್ಬಿಟ್ಟಿದೆ, ಬಿತ್ತನೆ ಮಾಡ್ಕೊಂಡ್ಬಿಟ್ಟಿದ್ದೇನೆ, ಬೆಳೆ ಬರ್ತಾ ಇದೆ ಅನ್ನೋರು 4 ಎಕರೆಗೆ 6 kg 1 ಎಕರೆಗೆ ಅದ್ರ ಜೊತೆಗೆ 6 kg ಮರಳು ಅಥವಾ ಮಣ್ಣು ಅದೇ ಭಾಗದ್ದು ಮಿಶ್ರ ಮಾಡ್ಕೊಂಡ್ಬಿಟ್ಟು ಚೆಲ್ಲಿದ್ದೆ, ಆ ಭಾಗದಲ್ಲಿ ಚೆಲ್ಲಿದ್ದೆ ಆದ್ರೆ ಅದು ಸಹ ಹತೋಟಿ ಮಾಡಬಹುದು. ಇದು ಬೇರೆ ತಿನ್ನುವಂತ ಹುಳು ಸರ್. ಇನ್ನೊಂದು ಇದರಲ್ಲಿ ಇದೆ ಬೇರೆ ತಿನ್ನೋದಲ್ಲಿಗೆ ಈಗ ಪ್ರಚಲಿತವಾಗಿರೋದು ನಾವು ಕ್ಲೋರೋಪೈರಿಫಾಸ್ ಅಂತ ಸಿ ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ. ಸೊ ಅದನ್ನ ಈಗ ಎಲ್ಲರೂ ಅನಿಸ್ತಾ ಇದಾರೆ, ಬೇರೆ ಇದು ಎಂದು ಗೊಣ್ಣೆ ಹುಳುಗೆ ಸ್ಪೆಸಿಫಿಕ್ ಆಗಿ ಮಾಡಿಸ್ತೀವಿ, 15 ml ಕ್ಲೋರೋಪೈರಿಫಾಸ್ 1 kg ಬಿತ್ತನೆ ಬೀಜಕ್ಕೆ ಲೇಪನ ಮಾಡಿ ಬಿತ್ತನೆ ಮಾಡೋದು ಬಹಳ ಸೂಕ್ತ ಆದಂತ ಒಂದು ವಿಷಯ. ಅಂದ್ರೆ ಉಪಚಾರ ಕೊಡೋದು, ಉಪಚಾರ ಮಾಡಿ ಬಿತ್ತನೆ ಮಾಡುವಂಥದ್ದು ಮುಖ್ಯವಾದಂತ ಒಂದು ಅಂಶ ಹೇಳ್ಬೋದು. ಹೌದು ಸರ್. ರೈತ ಬಾಂಧವರೇ, ತಮಗೆ ಈ ನೆಲಗಡಲೆ ಬೆಳೆಯಲ್ಲಿ ಕೀಟ ಮತ್ತು ರೋಗಗಳ ನಿಯಂತ್ರಣದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ CR ಜಹೀರ್ ಬಾಷಾ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ, 9954512618. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ, 9964512618. ತುಂಬ ಸಂತೋಷ ಡಾಕ್ಟರ್ ಜಹೀರ್ ಬಾಷಾ ಅವರೇ, ತಾವು ಇದುವರೆಗೂ ಈ ನೆಲಗಡಲೆ ಬೆಳೆಯಲ್ಲಿ ಈ ರೋಗ ಮತ್ತು ಕೀಟಗಳ ಸಮಗ್ರ ನಿರ್ವಹಣಾ ಕ್ರಮಗಳ ಬಗ್ಗೆ ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ನೆಲಗಡಲೆ ಬೆಳೆಯಲ್ಲಿ ಸಸ್ಯ ಸಂರಕ್ಷಣೆ ಕುರಿತು ಕೃಷಿ ವಿಶ್ವವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾಗಿರುವ ಡಾ CR ಜಾಹಿರ್ ಬಾಷಾ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇದು ಇಂದಿನ ಕೃಷಿ ರಂಗ. ನಾಳಿನ ಕೃಷಿ ರಂಗದಲ್ಲಿ ಕೋಳಿಗಳಿಗೆ ಆಹಾರ ನೀಡುವ ಕ್ರಮ ಕುರಿತು ಪಶು ವೈದ್ಯಕೀಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾಗಿರುವ ಡಾ ಎನ್ ಸುಮಾ ಅವರೊಂದಿಗೆ ಸಂದರ್ಶನವನ್ನು ಕೇಳುವಿರಿ.